ಏನ್ ಆಪಾಟಿ ಮಾತಾಡ್ತಿದ್ಯಲ್ಲ, ಅದ್ ಯಾವ್ದೋ ಫಂಕ್ಷನ್ ನಾಗೆ? ಫಂಕ್ಷನ್ ಏನಿಲ್ಲ, ಫಂಕ್ಷನ್ ಅಲ್ಲಿ ಅವರು ಇವರು ಕೇಳಿದ್ನ, ನಾವೊಂಚೂರು ಕಿವಿಗೆ ಹಾಕೊಳ್ಳದ. ಇಲ್ಲಿ ಬಂದ್ಬಿಟ್ಟು ಹಳ್ಳಿ ಜನಕ್ಕೆ ಊರಗ್ ಬಂದಾಗ ಏನೋ ಗೊತ್ತಿಲ್ಲ ಅನ್ಬಿಟ್ಟು ನನ್ನೇವ ಏನೋ ಬುದ್ಧಂತ ಅಂತಾರಲ್ಲ, ಓಡಿಯೋದಪ್ಪ. ಇಲ್ ಕಬ್ಬಿಡು, ನಾನು ಹೊಸ ನಿಂತ್ಕೊಂಡು ಕೇಳದೆ ಅದೇನೋ ಕೃಷಿ ಬಗ್ಗೆನೆ ಮಾತಾಡ್ತಿದ್ದೆ ನೀನು. ಏನಿಲ್ಲ, ಮೊನ್ನೆ ನಮ್ಮ ಇವರು ಹಣಕಾಸು ಸಚಿವರು ಬಜೆಟ್ ಮಂಡನೆ ಮಾಡಿದ್ರಲ್ಲ, ಕೃಷಿ ಬಗ್ಗೆ ಏನೇನ್ ಕೊಟ್ಟವ್ರೆ ಅನ್ಬಿಟ್ಟು ಹಂಗೆ ನಮ್ಮ ಊರಲ್ಲಿ ಒಬ್ಬ ಇವ್ ಕೇಳ್ತಿದ್ದ ಏನ್ ಕೊಟ್ಟವ್ರ ಕಾರಣ ಅಂತ. ನೀನು ಇದಕ್ಕೆಲ್ಲ ಬಿಟ್ಬಿಟ್ಟು ಸಿಟಿ ಬಿಟ್ಬಿಟ್ಟು ಕೃಷಿ ಬಂದ್ಬಿಟ್ಟಿದೆ, ಹಂಗಾರೆ ಏನೋ ಸರ್ಕಾರ ಬೇಕಾದಷ್ಟು ಕೊಟ್ಬಿಟ್ಟಿರ್ಬೋದು ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಕೇಳ್ತಿದ್ನಲ್ಲ ಅನ್ಬಿಟ್ಟು ಒಂದಷ್ಟು ಏನೇನ್ ಕೊಟ್ಟವ್ರಂತ ಪೇಪರ್ ಗೀಪರ್ ಅಲ್ಲಿ ಓದಿದ್ದು, ಟಿವಿ ಗೀದ್ ರೇಡಿಯೋದಲ್ಲಿ ಕೇಳಿದ ಹೇಳ್ತಾ ಇದ್ನಪ್ಪ. ಈಗ ಒಂದ್ ಕೆಲಸ ಮಾಡು, ನಮ್ದು ಒಂದ್ ಚಾವಡಿ ಅದೇ ಅಲ್ಲಿ, ನಾವ್ ಒಂದಷ್ಟು ಜನ ಸೇರ್ಕೊತೀವಿ. ಹೇಳೋ ಗೊತ್ತು, ನೀನ್ ಶನಿವಾರ ಕಡ್ದು ಹೊಟ್ಟೋಗ್ಬಿಡೋದ್ ನನಗ್ ಗೊತ್ತಿಲ್ವಾ? ಎಲ್ಲ ತಿಳ್ಕೊಂಡಿದ್ಯಾ? ಬಾಂಗಾರ ಹೋಗುವ ಅದೆಲ್ಲ ಕೃಷಿ ಬಜೆಟ್ ಒಂದಿಲ್ಲ ಓಸಿ, ನಮ್ಗೂ ಓಸಿ ಹೇಳು ಎಲ್ಲ. ಅಯ್ಯೋ, ನಾನು ತಿಳ್ಕೊಳ್ದ ಬೇಕಾದಷ್ಟೇ ನಡಿ ಹೋಗ. ನಡಿ ಬಾ ಬಾ ಬಾ. ಓಹೋ ಸುಬ್ಬಣ್ಣ, ಇದೇನ ನಮ್ ರಾಜಣ್ಣ ಇನ್ಯಾರನ್ನ ಎಳಕ ಬತ್ತ ಕೂತಾನಲ್ಲ, ಎಲ್ಲ ಪಕ್ಷಾಂತರ ಮಾಡ್ಬಿಟ್ಟವನೆ. ಇದ್ ಯಾರಪ್ಪ ಇವ್ರು? ಶಂಕರಣ್ಣ. ಓಯ್ಯಪ್ಪೋ, ಇದೇನಪ್ಪ, ಯಾವಾಗ ಬಂದೆ? ಬಂದೆ ಏನ್ ಅಕ್ಕಪಕ್ಕ ಊರರು ಅನ್ಬಿಟ್ರೆ ಮರ್ತೆ ಬಿಡದ? ಯಾರ ಮರ್ತಿರೋದ್ ನೀನ್ ಮರೆಯಕ್ಕದ್ದಪ್ಪ? ನಿನ್ನಂತೂ ಮರೆಯಕ್ಕಾಗಕ್ಕಿಲ್ಲ. ಅದೇನೋ ಸಿಟಿಗೆ ಹೋಯ್ತೀನಿ, ಅದೇನೇನೋ ಕೆಲಸಗಳವೇ, ಆಮೇಲೆ ಅದೇನೋ ಮಾಡ್ಕೊಬತ್ತೀನಿ. ಇಲ್ಲೇನು ಪ್ರಯೋಜನ ಇಲ್ಲ ವ್ಯವಸಾಯದಲ್ಲಿ. ಯಾರ ಇಲ್ಲಿ ಬಿಸಿಲಲ್ಲಿ ಒಣಗೋದು, ಮಳೆಯಲ್ಲಿ ತೊಯ್ಯೋದು, ಚಳಿಲಿ ನಡ್ಗೋದು ಅನ್ಬಿಟ್ಟು ಹೋಯ್ತೀನಿ ಸಿಟಿಗೆ ಅನ್ಬಿಟ್ಟು ಹೋದಲ್ಲಪ್ಪ, ಎಲ್ಲ ಮುಗಿಸ್ಕೊ ಬಂದ್ಯಾ? ಅಯ್ಯೋ, ಮುಗಿಸ್ಕೊಂಡು ಬಂದೆ, ಬುದ್ಧಿನೂ ಕಲ್ತ್ಕೊ ಬಂದೆ. ಕೆಟ್ಟ ಪಟ್ಟಣ ಸೇರು ಅಂತಾರೆ, ನನ್ ಪಟ್ಟಣ ಸೇರ್ಬಿಟ್ಟು ಕೆಟ್ಟ ಕಾರಣ. ಅಯ್ಯಯ್ಯೋ ಅಲ್ಲ ಕನ್ನ, ಯಮಣ ನೀ ಬಂದು ಒಳ್ಳೇದ್ ಹೇಳ್ತಿ ಅಂತಂದ್ರೆ ಹಿಂಗ ಹೇಳೋದ್ ನೀನು? ಏನ್ ಮಾಡೋದ ಹಂಗೆ, ಈಗ ನನ್ನ ಹೆಂಡತಿ ಮದುವೆ ಮಾಡ್ಕೊಂಡ ತಕ್ಷಣ ಯಾವಳು ಒಂಚೂರು ಬ್ಯಾಟೆ ಗೀಟೆ ನೋಡ್ಕೊಂಡಿದ್ದಳು, ನಡಿ ಕರ್ಕೊಂಡು ನನ್ನ ಸಿಟಿಗೆ ಸಿಟಿಗೆ ಅಂದ್ಲು. ನಮ್ಮ ಅಪ್ಪ ಅಮ್ಮ ಒಂದಿಷ್ಟು ಕಲ್ಸಿದ ಒಂಚೂರು ಜಮೀನು ಕೆಲಸ ಎಲ್ಲ ಬಿಟ್ಬಿಟ್ಟು ನಾನು ಎಲ್ಲ ಚಂದ್ವೇನು ಅನ್ಕೊಂಡು ಹೊಂಟೋದೆ. ಹೊಂಟೋಗ್ಬಿಟ್ಟು ಅಲ್ಲಿ ಫ್ಯಾಕ್ಟ್ರಿ ಅದು ಇದು ಮಾಡ್ಕೊಂಡು ಕೊನೆಗೆ ಒಂದ್ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಹೆಂಗೋ ಒಂದಿಷ್ಟು ಪಿ ಎಫ್ ಗಿಎಫ್ ಕೈಲಿ ಇಟ್ಕೊಂಡು ಇದ್ರಲ್ಲಿ ಏನು ಉಪಯೋಗ ಇದೆ ಅಂತ ಗೊತ್ತಾಯ್ತು. ನಮ್ಮ ಹೆಣ್ಣು ಒಂಚೂರು ಹೈಸ್ಕೂಲ್ ಮಟ್ಟ ಬತ್ತದೆ ರಾಜಣ್ಣ, ನಮ್ ಪಕ್ಕದಲ್ವ ಜಮೀನು ರಾಜಣ್ಣ, ನಿಮ್ಗೆ ಒಂದ್ಸರಿ ಭೇಟಿ ಮಾಡಿದಾಗ ನಾ ಜಮೀನ್ ಎಲ್ಲ ನೋಡ್ಬಿಟ್ಟು ಯಾಕೆ ಹಿಂಗ್ ಪಾಳ್ಬಿಟ್ಟು ನಾನು ಕೊಡು ಮಾಡ್ಕೊಡ್ತೀನಿ ಅಂತ ಜಮೀನ. ಆಮೇಲೆ ನನಗೂ ಒಂದ್ ಐಡಿಯಾ ಬಂತು, ರಾಜಣ್ಣ ಹಿಂಗ್ ಚೆನ್ನಾಗಿ ಬದುಕಂದಾಗ ಊರಲ್ಲಿ ನಾನೇ ನನ್ ಜಮೀನ್ ಮಾಡಬಾರ್ದು ಅಂತ ಅನಿಸ್ತು. ಅದಕ್ಕೆ ನಾನೇ ಈಗ ರಾಜಣ್ಣ ಒಂಚೂರು ಹೇಳಿಸ್ಕೊಂಡು ಮಾಡ್ಕೊಂಡು ಒಂದು ಸಪೋರ್ಟ್ ತಗೊಂಡು ಜಮೀನಲ್ಲ ಅದ ಮಾಡ್ಕೊಂಡಿವನೆ. ಒಂದಿಷ್ಟು ಒಂಚೂರು ದುಡ್ಡು ಕಾಸು ಬಂದದೆ ಅಲ್ಲಿ ದುಡ್ದಿದ್ದು, ಅದನ್ನ ನಾನು ತಗೊಬಂದು ಒಂಚೂರ ಒಂದೆರಡು ಹಸ ಹಾಕೊಂಡಿದ್ದೀನಿ. ಹೇಳ್ದ ಯಾಕೆ ಬಂದಿತ್ತಾಗೆ? ಅಲ್ಲ ರಾಜಣ್ಣ, ಡ್ರೆಸ್ ನೋಡದಪ್ಪ, ಡ್ರೆಸ್ ಏನಾಗಿತ್ತು? ಜೀನ್ಸ್ ಪ್ಯಾಂಟ್ ಕಯ್ಯಾ ಹಾಕೊಳ್ಳಿ ಬಿಡು. ಮೊದ್ಲು ಇಲ್ಲಿ ಚಡ್ಡಿ ಹಾಕೊಂಡು ಕೆಲಸ ಮಾಡ್ತಿದ್ದು, ಅದ್ ನೆನಪಾಯ್ತದೆ ನನಗೆ. ಒಟ್ಟೂರಿ ಹಾಕೊಳ್ಳಿ ಬಿಡು. ಒಟ್ಟೂರಿ ಇಲ್ಲಕ್ಕಪ್ಪ, ಸಿಟಿ ಅಂದ್ಮೇಲೆ ಒಂದ್ ಸ್ವಲ್ಪ ಇವೆಲ್ಲ ಇರ್ಲೇಬೇಕಲ್ವಾ? ಮಾಡ್ಕೊ ಬಂದ ಅನ್ಸು. ಇನ್ಮೇಲೆ ಇಲ್ಲ ಇದ್ಯಾಪ್ಪ? ಹೆಂಗೆ ಇಲ್ಲ, ಇನ್ಮೇಲೆ ಪರ್ಮನೆಂಟ್ ಕಾರಣ ಇಲ್ಲ, ಇನ್ನು ಹೋಗಿಲ್ಲ. ನಾನೀಗ ಹೊಲ್ತವೆ ಒಂದು ಮನೆ ಕಟ್ಕೊಬಿಡ್ತಾ ಇದ್ದೇನೆ. ಹೌದಾ? ಸರ್ಕಾರಕ್ಕೂ ಅರ್ಜಿ ಹಾಕಿವನೆ, ಒಂದ್ ಮನೆ ಕಟ್ಕೊಡ್ತಾರೆ. ಒಂದಷ್ಟು ನನ್ ಕೈಲಿ ಇರೋ ಅಷ್ಟು ದುಡ್ಡು ಹಾಕ್ಬಿಟ್ಟು ಹೊಲ್ತವೆ ಮನೆ ಕಟ್ಕೊಂಡು ಅಲ್ಲೇ ನಂದು ಇನ್ನು ಜೀವನ. ಬುಡಪ್ಪ ಒಳ್ಳೇದು. ಕಮಲವಾ ಇದ್ಯಾವ ಒಳಗಡೆ ಇದೇನ್ ಕಾಣಿಸ್ತಾನೆ ಇಲ್ವಲ್ಲ? ಏನಣ್ಣ ಇಷ್ಟೊಂದು ಗಲಾಟೆ? ಗಲಾಟೆ ಇಲ್ಲ, ಅಲ್ಲಿ ನೋಡಿ ಯಾರು ಬಂದಿದ್ದಾರು? ಯಾರಣ್ಣ ಹೊಸಬ್ರು? ಅಕ್ಕ ನಿನ್ ಬಗ್ಗೆ ನನ್ಗೇನ್ ಹೇಳಂಗಿಲ್ಲ ಕಣ್ಣಕ್ಕ, ರಾಜಣ್ಣ ಎಲ್ಲ ಹೇಳ್ಬಿಟ್ಟವನ. ಅಡಿಗೆ ಅನ್ನೋದ ರುಚಿಯ ಒಂದ್ ಕಾಫಿ ನೀರ್ ಕೊಟ್ರು ನಮ್ಮ ಅವ್ವ ಕೈ ರುಚಿ ಇದ್ದಂಗೆ ಇರ್ತದೆ ಕಣ್ಣ ಅಂತ ಹೇಳ್ಬಿಟ್ಟವನೆ. ಕಮಲವ್ವ ಇವತ್ತಿಂದ ಟೀಗೆ ಎಷ್ಟ್ ಗ್ಲಾಸ್ ಹಾಕ್ತಿದ್ದೋ ಒಂದ್ ಗ್ಲಾಸ್ ಎಕ್ಸ್ಟ್ರಾ ಹಾಕ್ಬೇಕಾಯ್ತದ. ಎಲ್ಲ ತಿಂಡಿಗೂ ಹಂಗೆ ಹೊಸ ಹೊಸ ಜಾಸ್ತಿ. ಅಲ್ಲ ಕಣಪ್ಪ, ಇದೇನ್ ನೀನು ಊರ್ ಬಿಟ್ರೆ ನಮ್ಮನ್ನೆಲ್ಲ ಮರ್ತು ಬಿಟ್ರೆ ನಾವು ನಿನ್ನ ಮರೆಯಕಾಯ್ತದ? ಎಲ್ಲ ಗೊತ್ತು, ಈಗ ನಿಮ್ದು ಜಮೀನು ಐತೆ, ನೋಡೋರಿರ್ಲಿಲ್ಲ ಮಾಡೋರಿರ್ಲಿಲ್ಲ, ಈಗ ನೀನ್ ಬಂದಿದ್ದಿ, ನಾನು ಮಾತು ಕೇಳ್ತಿದ್ದೆ, ಅದೇನ ಮನೇನೋ ಇಲ್ಲೇ ಮಾಡ್ತಿದ್ನಲ್ಲ ಸುಬ್ಬಣ್ಣ. ಗೊತ್ತು ಕಣಪ್ಪ, ನನಗೆ ಅದೆಲ್ಲ ಭಯ. ಈ ರಾಜಣ್ಣ ಯಾವಾಗ ಇಷ್ಟೊಂದು ಬುದ್ಧಿವಂತ ಆಗ್ಬಿಟ ಅಂತ ಸುಬ್ಬಣ್ಣ. ನಮ್ಗೆ ಯಾಕೆ ಈ ಅನುಮಾನ ಶುರು ಆಯ್ತು? ಒಂದ್ ಹೇಳ್ಬಿಡ್ತೀನಿ, ಈ ನಮ್ ರಾಜಣ್ಣನಿಗೆ ಬುದ್ಧಿವಂತಿಕೆ ಹೆಂಗ್ ಬಂದದೆ ಅಂತಂದ್ರೆ, ಯಾವ ಗುರುಗಳಿಂದಲೂ ಬಂದಿಲ್ಲ, ಉಪದೇಶದಿಂದಲೂ ಬಂದಿಲ್ಲ, ಬಂದಿರೋದು ಒಂದ್ರಿಂದ. ಇದಕ್ಕವ ಮೊಬೈಲು, ಮೂರತ್ತು ಮೊಬೈಲ್ ಎಷ್ಟು ಸರಿ ಹೇಳಿ ನಾನು ನಿಮ್ಗೆ? ಸುಮ್ನಿರ ಆಮೇಲೆ ಯಾರು ಮಕ್ಳು ಕೇಳಿಸ್ಕೊಂಡ್ಬಿಟ್ಟು ನಾವು ಬುದ್ಧಿವಂತರಾಗೋಣ ಅಂತ 24 ಗಂಟೆ ಮೊಬೈಲ್ ಆಗ್ಬೋದು. ಒಳ್ಳೇದ ಒಳ್ಳೇದ್ ಪಡ್ಕೋಬೇಕಷ್ಟೇ. ನಾನು ಹಂಗೆಲ್ಲ ಹೇಳಿದ್ದು, ಈಗ ನಮ್ಮೂರ್ನಾಗು ನೋಡಪ್ಪ, ಈಗ ಒಂದ್ 20 ಮನೆಗಳವೆ, ಅದರಲ್ಲಿ ಆ ಮನೆಗಳ ಅಲ್ಲಿ ಇದ್ದವರು ಒಂದ್ 15 ಜನ ಹೊರಗಡೆ ಅವ್ರೆ, ಎಲ್ಲ ಈ ರಾಜಣ್ಣನ ವಯಸ್ಸಿನವರು, ಏಮಣ್ಣನ್ ವಯಸ್ಸಿನವರು. ಅಂತದ್ರಲ್ಲಿ ನಾನು ಅನ್ಕೋತಾ ಇದ್ದೆ, ಅಲ್ಲ ಇವ್ರದೆಲ್ಲ ಜಮೀನ್ ಐತೆ, ಇಷ್ಟೆಲ್ಲ ಕೇಂದ್ರ ಸರ್ಕಾರ ಯೋಜನೆಗಳನ್ನ ಹಾಕ್ತಾ ಇದೆ, ಈ ಹುಡುಗರುಗಳು ಒಂದ್ ಶನಿವಾರ ಭಾನುವಾರ ಬಂದು ಜಮೀನ್ ಕಡೆ ನೋಡಕ್ಕಿಲ್ವಲ್ಲ ಅಂತ ಅನ್ಕೋತಾ ಇದ್ದೆ. ಅಂತದಿಲ್ಲ, ಎಲ್ಲ ನನ್ನ ಮನಸ್ಸನ್ನ ಮಾತು ಕೇಳಿಸ್ಕೊಂಡ ಏನೋ ನೋಡಿ ಹಿಡ್ಕೊಂಡ್ ಬಂದ್ಬಿಟ್ಟವನ್ನ ಏಮಣ್ಣನ. ಏಮಣ್ಣ ನನಗ್ ಗೊತ್ತಿರಂಗ್ ತುಂಬಾ ಬುದ್ಧಿವಂತ, ಯಾಕಂದ್ರೆ ಇಲ್ಲಿ ಹಳ್ಳಿದು ಗೊತ್ತು, ಪಟ್ಟಣದ್ದು ಗೊತ್ತು, ಎರಡೂ ಕಡೆ ನೀರ್ ಕುಡಿದಿರೋನು. ಅದ್ರಲ್ಲಿ ಬೇರೆ ಈಗ ಪಟ್ನಾಕ್ ಹೋಗ್ಬಿಟ್ಟು ಬಂದಿರೋದ್ರಿಂದ ಈಗ ಮಾತ್ ಕೇಳ್ದಪ್ಪ, ಏನ ಮಾತು, ಭಾಷಣದ ಮಾತುಗಳವು ಈಗ ಜಾಸ್ತಿ ಕಲ್ತ್ಕೊ ಬಂದ್ಬಿಟ್ಟವನೆ. ಅಯ್ಯ ಮಾತ್ ಕಲಿಯೋದೇನು, ಇವನ್ ಮಾತು ನಾನು ಕೇಳಿವಿನಿ. ಅದೇನಪ್ಪ, ಅದೇನೋ ಕೇಂದ್ರ ಮುಂಗಡ ಪತ್ರ ಅದು ಇದು ಅಂತಿದ್ದಿಲ್ಲ, ಏನೇನೈತೆ ಹೊಸ ಹೇಳ್ಬಿಡಿ. ಮೊನ್ನೆ ಪಟ್ಟಣದಾಗ ಹೋದಾಗ ಏನ್ ಅದ್ ಯಾವ್ದೋ ಕೃಷಿ ಫಂಕ್ಷನ್, ಏನ್ ಭಾಷಣ ಹೊಡಿತಾವನೆ, ಚೆನ್ನಾಗ್ ಮಾತಾಡ್ತಾನೆ, ಅದ್ಯಾವ್ದೋ ಕೃಷಿ ಬಜೆಟ್ ಬಗ್ಗೆ ಮಾತಾಡ್ತಿದ್ದ. ಈಗ ಸಿಕ್ಕದೆ ಹೇಳ್ಕೊ ಬಂದೆ. ಈಗ ಏಮಣ್ಣ ಅದ್ ಏನೇನದೇ ಹೇಳ್ಬಿಡಪ್ಪ ಅವಲ್ಲಿ. ಅಯ್ಯೋ ಸುಬ್ಬಣ್ಣ, ನಿಮ್ಗಿಂತ ನನ್ಗೇನ್ ತಿಳಿದವನಲ್ಲ, ಆದ್ರೆ ಏನು ಅಂದ್ರೆ ಒಂದಿಷ್ಟು ನಮ್ಗೆ ಈ ಶಂಕರಣ್ಣ ಹೇಳ್ದಂಗೆ ಈ ಮೊಬೈಲು ಈ ಪೇಪರು, ನನಗೆ ನ್ಯೂಸ್ ಪೇಪರ್ ನೋಡೋ ಅಭ್ಯಾಸ, ಕೆಲಸ ಮಾಡತ್ತವ ಕೂತ್ಕೋತೀನಲ್ಲ ನ್ಯೂಸ್ ಪೇಪರ್ ನೋಡೋ ಅಭ್ಯಾಸ, ಹಂಗಾಗಿ ಇವತ್ತಿಗೂ ನನಗೆ ರೇಡಿಯೋನೇ ಕೇಳ್ತೀಯಲ್ಲ, ರೇಡಿಯೋ ಕೇಳಿ ಎದ್ದು ಬಿದ್ದು ರೇಡಿಯೋ ಕೇಳಿ ಅಭ್ಯಾಸ ನನಗೆ. ಟಿವಿನೂ ನೋಡ್ತೀಯಾ ನೋಡಿ ಹೇಳಿದ್ರು ಅನ್ನೋದನ್ನ ನಾನು ಹಂಗೆ ಒಂಚೂರು ತಲೆಗೆ ಹಾಕೊಂಡು ಒಂಚೂರು ಹೇಳ್ತಿದ್ದೆ. ಅದ್ ಬಿಟ್ರೆ ಇನ್ನೇನಿಲ್ಲ. ಏನಂದ್ರೆ ಈಗ ಸಾವಯವ ಕೃಷಿ ಅಂತ ಇದೆಯಲ್ಲ, ರಾಸಾಯನಿಕ ಕೃಷಿ ಹಾಕೋದನ್ನ ನಿಲ್ಸ್ಬಿಟ್ಟು ಈ ನೀನ್ ಯಾವ ಕಾರ ಮಾತಾಡ್ತಾ ಇದೀಗ, ನಮ್ದು ಸಾವಯವ ಕೃಷಿನೇ ಮಾಡ್ತಿರೋದ್ ನಾವು. ಅಲ್ಲ ನಾವ್ ಮಾಡ್ತಿದೀವಿ, ಅದಕ್ಕೆ ಕೇಂದ್ರ ಸರ್ಕಾರ ಉತ್ತೇಜನ ಕೊಡ್ಬೇಕು, ಜಾಸ್ತಿ ಮಾಡ್ಬೇಕು ಇದ ಅಂತ ಅನ್ಬಿಟ್ಟು ಅದಕ್ಕೆ ಹೆಚ್ಚೆಚ್ಚು ಹಣಕಾಸು ನೆರವು ಕೊಡೋದು ಇದೆಲ್ಲ ಕೇಂದ್ರ ಸರ್ಕಾರದವ್ರು ಮಾಡ್ತಾ ಇದಾರೆ. ಮೊನ್ನೆ ಬಜೆಟ್ ಆಗ್ನಿಲ್ವಾ, ಅದ್ರಲ್ಲಿ ಕೃಷಿಗೆ ಅನ್ಬಿಟ್ಟು ಒಂದಷ್ಟು ಎಲ್ಲ ದುಡ್ಡು ಗಿಡ ಎಲ್ಲ ಕೊಟ್ಟವ್ರೆ. ಓಹ್, ಅದೆಲ್ಲ ತಿಳ್ಕೊಂಡವ್ನು ಹೇಳ್ತಾನೆ. ಬಜೆಟ್ ಅಂದ್ರೆ ಆಯವ್ಯಯ ಮಂಡಿಸ್ತಾರಲ್ಲಪ್ಪ, ಟಿವಿಲು ಬತ್ತಕೋ ನೋಡಿದಿ ನಾನು. ಹೌದು, ಅದಕ್ಕೆ ರಾಸಾಯನಿಕ ಕೃಷಿಗಿಂತ ಸಾವಯವ ಕೃಷಿಗೆ ಅದೇನೋ ಕೊಟ್ಟವ್ರೆ ಅಂತ ಹೇಳ್ತಾವ್ ನಮ್ಮ ಏಮಣ್ಣ. ಉತ್ತೇಜನ ಕೊಡ್ಬೇಕು ಅಂತ ಅದಕ್ಕೆ ಆಗಿ ಒಂದಷ್ಟು ಹಣ ಅಂತ ಸಪರೇಟ್ ಆಗಿ ತೆಗೆದಿಟ್ಟವ್ರೆ. ಒಳ್ಳೇದಾಯ್ತು ಒಳ್ಳೇದಾಯ್ತು ಒಳ್ಳೇದಾಯ್ತು ಕಪ್ಪ. ಇನ್ನೇನ ಕೃಷಿ ಮಾಡಿ ಶಂಕರಣ್ಣ? ಸಾವಯವ ಇವನ್ನೇ ಮಾಡೋದು ನಂದ ಜಮೀನ್. ನೀನ್ ಮಾಡಕ್ಕಿಲ್ಲ, ನೀ ಪಕ್ಕ ಕೂರ್ಸ್ಕೊಂಡಿದ್ಯಲ್ಲಪ್ಪ ರಾಜಣ್ಣ. ಜಮೀನ್ದೆಲ್ಲ ಇವನ್ನೇ ಮಾಡ್ತಾ ಜೀನ್ಸ್ ಪ್ಯಾಂಟ್ ಮೇಲೆ ಕಂಡ್ಬಿತ್ತಲ್ಲ ಒಂದು, ಯಾತಕ್ಕೆ ಕೇಳು, ನೀನು ಗೆಪ್ತಿ ಇಟ್ಕೋ, ಆಗಾಗ ರೇಷ್ಮೆ ಪಂಚ ಉಟ್ಕೊ ಓಡ್ತಿರ್ತಾನೆ ಇವನು. ಶಂಕರಣ್ಣ ಈಗ ನನ್ಗೆ ರೇಷ್ಮೆ ಪಂಚನೂ ಬೇಡ, ಜೀನ್ಸ್ ಪ್ಯಾಂಟು ಬೇಡ, ನನ್ಗೀಗ ಒಟ್ನಲ್ಲಿ ಕೃಷಿ ಮಾಡ್ಬೇಕು. ಆ ದುಡ್ಡಲ್ಲಿ ಯಾವ ಬಟ್ಟೆ ಬಸಿತ್ತದೋ ಅದು ಹಾಕೊಂಡು ಓಡಾಡ. ಆಯ್ತು ಯಮಣ ಅದೇನ ಇನ್ನೊಂದ್ ಏನೇನ್ ಮಂಡಿಸಿದ್ರು ಹೇಳ್ಬಿಡಪ್ಪ. ಈಗ ಸಾವಯವಕ್ಕೆ ಹೆಚ್ಚು ಉತ್ತೇಜನ ಕೊಟ್ಟವ್ರೆ, ಅಲ್ಲೇ ಈ ಸಿರಿಧಾನ್ಯಗಳು ಅಂತ ಬರ್ತಾವಲ್ಲ, ಇದು ಅರ್ಕ ಅರ್ಕ ಸಜ್ಜೆ ಇವೆಲ್ಲ ಮುಂಚೆ ಬೆಳೀತಾ ಇದ್ರು ನಮ್ಮವರು, ನಮ್ಮ ತಲೆಮಾರು ಹಿಂದಿನ ತಲೆಮಾರು ಎಲ್ಲ ಬೆಳೀತಿದ್ರು. ಏನಿಲ್ಲ ಅಂದ್ರೆ ಮಳೆ ಕಡಿಮೆ ಆಯ್ತು ಅಂದ್ರೆ ಒಂದಿಷ್ಟ ನವಣೆ ಹಾಕ್ಬಿಡೋದು, ಕಡಿಮೆ ಮಳೆ ಆದ್ರೂ ಬೆಳೆದ್ ಬಿಡೋದು, ಈ ಗುಡ್ಡದ ಪಡ್ಡದ ಮೇಲೆ ಜಮೀನ್ ಇದ್ರೆ ಅಲ್ಗೂ ಹೋಗಿ ಬಿತ್ತನೆ ಮಾಡಿದ್ರು ಅಷ್ಟೋ ಇಷ್ಟೋ ಸಿಕ್ಬಿಡೋದು. ಅವೆಲ್ಲ ತಗೊಂಡ್ ತಿಂತಿದ್ರಿಂದ ನಮ್ಮಲ್ಲಿ ಏನ್ ಅಂತ ಹೆಚ್ಚು ರೋಗ ರುಜಿನ ಇತ್ತಿಲ್ಲ, ಅವಾಗೆಲ್ಲ ಏನ್ ನಮ್ಗೆ ಬಿ ಪಿ ಶುಗರ್ ಇತ್ತ? ಈಗೇನಿಲ್ಲ, ಈಗ ನಮ್ಗೆ ಯಾವಾಗ ಬಂದದೋ ಶುಗರು ಬಿ ಪಿ ಅಂತ ಕಾಯ್ಕೊ ಕೂತ್ಕೋಬೇಕಾದ್ರೆ 40 ವರ್ಷ ಆದ್ಮೇಲೆ ಸಿರಿಧಾನ್ಯಗಳು ತಿಂದ್ಬಿಟ್ರೆ ಜನಕ್ಕೆ ಪುನಃ ನಾವು ಕೊಡಬೇಕು, ಪೋಷಣೆ ಇರ್ತದೆ ಅದರಲ್ಲಿ, ಮತ್ತೆ ಈ ರೀತಿಯಾದಂತ ಆಹಾರ ತಿಂದಾಗ ಸಾಮಾನ್ಯವಾದ ಕಾಯಿಲೆಗಳು ಬರಲ್ಲ ಅನ್ನೋ ಉದ್ದೇಶಕ್ಕೆ ಸಿರಿಧಾನ್ಯಗಳಿಗೆ ಹೆಚ್ಚಿನ ಉತ್ತೇಜನ ಕೊಡ್ತಾ ಇದಾರೆ. ಬಜೆಟ್ ಅಲ್ಲೂ ಹೌದು ಕೊಟ್ಟಿದ್ದಾರೆ, ಹೌದೌದು ಪ್ರೋತ್ಸಾಹ ಆಗಲ್ಲ ಕೊಡ್ತಾರೆ. ಸರಿ, ಅದು ಏನೇನ್ ಕೊಡ್ತಾರೆ ಅಂತ ನಾನು ಇನ್ನು ಡೀಟೇಲ್ ಆಗಿ ನೋಡ್ಬೇಕು. ಆಮೇಲೆ ಸಿರಿಧಾನ್ಯ ಬೆಳೆದ ಮೇಲೆ ನಮ್ಗೆ ಅಯ್ಯೋ ಯಾರು ತಗೊಳ್ಳೋರಿಲ್ಲ ಅಂತಾರಲ್ಲ, ಆ ತಗೊಳ್ಳೋರಿಲ್ಲ ಅನ್ನೋದಕ್ಕೋಸ್ಕರ ಏನಾದ್ರೆ ಮಾರುಕಟ್ಟೆ ವ್ಯವಸ್ಥೆನ ಎಲ್ಲಿ ಮಾರ್ಬೇಕು, ಮಾರೋದಕ್ಕೆ ಒಂದ್ ನಿಗದಿ ಸ್ಥಳ, ಅವ್ರಿಗೊಂದ್ ಬೆಲೆ. ಅಯ್ಯೋ ನಾನ್ ಬೆಳೆದೆ, ನನ್ ಬೆಳೆಗ್ ಬೆಲೆ ಇಲ್ಲ ಅನ್ಬೇಕಲ್ಲ, ಅಂದ್ಬಿಟ್ರೆ ಕಷ್ಟ ಅಂತ. ಕಷ್ಟ ಅಂತ ಅನ್ಕೊಂಡ್ ಮಾರುಕಟ್ಟೆ ವ್ಯವಸ್ಥೆ, ವಿದೇಶಕ್ಕೂ ರಫ್ತು ಮಾಡಂತ ಒಂದು ವ್ಯವಸ್ಥೆಯನ್ನ ನಮ್ ಕೇಂದ್ರ ಸರ್ಕಾರದ ಒಳ್ಳೇದಕ್ಕಪ್ಪ. ನೀವು ಬೆಳೆದ್ಬಿಟ್ಟೆ ಅನ್ಕೋ, ಎಲ್ಲರೂ ಸೇರ್ಕ ಬೆಳೆದ್ಬಿಟ್ಟು ಜಾಸ್ತಿ ಆಗೋಯ್ತು, ಕೊಂಡ್ಕೊಳ್ಳೋರೇ ಇಲ್ಲ ಅಂದ್ಮೇಲೆ ಇಲ್ಲ ಅಂತಾನ ಗಾಬರಿ ಪಡಂಗಿಲ್ಲ. ಇಲ್ಲೆಲ್ಲ ಕೊಂಡ್ಕೊಂಡು ಇನ್ನು ಉಳ್ಕೊತು ಅಂತ ಇಟ್ಕೋ, ವಿದೇಶಕ್ಕೆ ಮಾರಾಟ ಮಾಡಬಹುದು, ವಿದೇಶಿ ಮಾರುಕಟ್ಟೆ ಅಂತ ಅದನ್ನು ಮಾಡೋರು. ಹಂಗಂತ ಅದಷ್ಟು ಸುಲಭ ಅಲ್ಲ ಕಣ, ಆ ಸಿಪ್ಪೆ ತೆಗಿಯೋದೈತಲ್ಲ ಅದೇ ಕಷ್ಟ. ಬೇಕಾದ್ರೆ ನಮ್ ಸುಬ್ಬಣ್ಣನ್ ಕೇಳೋ, ಅದು ಸಿಪ್ಪೆ ದಪ್ಪ, ಅದು ತೆಗಿಯಕ್ ಹೋದ್ರೆ ಪುಡಿ ಆಗ್ಬಿಡ್ತದೆ. ಅದಕ್ಕೆ ಏನೋ ಒಂದ್ ತಂತ್ರಜ್ಞಾನ ಇದೆ, ಅದಿಟ್ಕೊಂಡು ಇದೇನು ಯಂತ್ರೋಪಕರಣ ಇಟ್ಕೊಂಡು ಆ ಸಿಪ್ಪೆ ತೆಗೆದು ಆಮೇಲೆ ಮಾರಾಟ ಮಾಡ್ಬೇಕು. ಅದಕ್ಕೆಲ್ಲ ಯಂತ್ರೋಪಕರಣಗಳನ್ನೆಲ್ಲ ಅದು ಕೊಟ್ಟರ ಯಮಣ. ಅಣ್ಣ ಈ ರೈತರು ಬಳಸೋ ಯಾವ್ದೇ ಯಂತ್ರೋಪಕರಣ ನಾವು ಕೊಂಡ್ಕೋಬೇಕು ಅಂದ್ರೆ ಸರ್ಕಾರದಿಂದ ಸಬ್ಸಿಡಿ ಅಂತೂ ಇದ್ದೇ ಅದೇ. ಅಲ್ಲ ಕಪ್ಪ, ಈಗ ನೀ ಬಂದದ್ ಒಳ್ಳೇದಾಯ್ತು ಕಪ್ಪ, ಇವನ್ ಒಬ್ಬನೇ ಬುದ್ಧಿವಂತ ಅಂತಿದ್ದೆ ನಾನು ರಾಜಣ್ಣ, ನೀ ಮೀರ್ಸ್ಬಿಡ್ತೇ ಕಂಡು. ನನಗೆ ಕೃಷಿಗೆ ಕೈ ಹಾಕಕ್ ಮುಂಚೆ ಒಂದಷ್ಟು ತಿಳ್ಕೊಬೇಕಲ್ಲ. ನಿಜ ನಿಜ, ನಾನಂದದ್ದು ತಪ್ಪ ತಿಳ್ಕೊಬೇಡಿ ಯಮಣ, ಯಾಕಂದ್ರೆ ಮೊದ್ಲಿಂದ ಗೊತ್ತಲ್ಲ. ದೊಡ್ಡ ಮನುಷ್ಯ ಒಂದ್ ಮಾತು ಹೇಳಿದ್ರು ತಪ್ಪಾಗಿ ತಿಳ್ಕೊಳ್ಳ ಕೇಳಿ ಇವ ಮನುಷ್ಯ ಅಂದಿಯಲ್ಲಪ್ಪ, ನೀನೇ ಮೊದಲನೇ ಅವನಿಂಗ್ ಊರ್ಲಿ, ನೀನು ಈ ಊರ್ನಲ್ಲಿ ಇರ್ಲಿಲ್ಲ ಇಷ್ಟು ವರ್ಷ ಅಂತ ಇದ್ರಲ್ಲೇ ಗೊತ್ತಾಯ್ತದೆ. ಪ್ಲಾನ್ ಏನಂದ್ರೆ, ಈಗ ನಾನು ಒಬ್ನೇ ಇದ್ದೆ, ಯಮಣ್ಣ ತೆಗ್ ನನ್ ಜಮೀನ್ಗೆ ಹಾಕೋಬಿಟ್ರೆ ಆರಾಮಾಗಿ ತಿರ್ಗಾಡ್ಕೆ ಇರ್ಬೋದಲ್ಲ ಅಂತ. ಹಂಗಲ್ಲ ಹಂಗಲ್ಲ, ನನ್ಗನ್ಸುದ್ ಏನ್ ಗೊತ್ತವ ಕಮಲವ ಇರೋದ್ ಹೇಳ್ತೀನಿ, ಒಳ್ಳೆ ಜೋಡಿ ಆಯ್ತು. ಈಗ ಈಗ ನಮ್ ಯಮಣ್ಣು ತಿಳ್ಕೊ ಬಂದವನೆ, ಸಿಟಿ ಎಲ್ಲ ನೋಡ್ಕೊಂಡು ಒಂದ್ ಸ್ವಲ್ಪ ಪ್ರಾಪಂಚಿಕ ಜ್ಞಾನ ಅದೇ ಹೇಳಲಿಲ್ಲ, ಪತ್ರಿಕೆ ಅವು ಇವೆಲ್ಲ ಓದ್ಕೊಂಡು ಟಿವಿ ಗಿವಿ ನೋಡ್ಕೊಂಡು ರೇಡಿಯೋ ಕೇಳ್ಕೊಂಡು ಬಹಳಷ್ಟು ತಿಳ್ಕೊಂಡು, ಆಮೇಲೆ ವಾಕ್ಚಾತುರಿ ಚೆನ್ನಾಗದಕ್ಕವ ಮಾತು ನೋಡೋಣ. ಹುಡ್ದಂಗೆ ಕೇಳ್ತಾ ಇಲ್ವಾ ಈಗ, ಮೊದ್ಲಿಂದ ಹಂಗೆ ಊರ್ನಲ್ಲೇ ಇದ್ನಲ್ಲ ಅವಾಗ್ಲೂ ಇವನ್ ಮಾತಿಗೆ ಎಷ್ಟೋ ಜನ ಮರಳಾಗ್ಬಿಟ್ಟವ್ರೆ. ಒಳ್ಳೇದಾಯ್ತು ಇವ್ರ ಇಬ್ಬರಿಗೂ, ರಾಜಣ್ಣ ಮಾತಾಡ್ತಾನೆ, ಯಮಣ್ಣ ಮಾತಾಡ್ತಾನೆ, ಮಾತಾಡ್ಕೊಳ್ಳಿ ಬಿಡಿ. ಈಗ ನೋಡಪ್ಪ, ನಮ್ಮೂರ್ನಾಗೆ ರಾಜಣ್ಣ ಗಾಳಿಪಟ ಆರ್ಸೋದು ಅಂದ್ರೆ ರಾಜಣ್ಣ ನಂಬರ್ ಒನ್ ಇದ್ದ. ತೆಗಿನ ಮರ ಆತದ್ರಲ್ಲಿ ಅದನ್ನು ಆಯ್ತು, ಮೊನ್ನೆ ಟ್ರೈನಿಂಗ್ ತಗೊಂಡ್ಬಂದ. ಈಗ ಅವನ್ಗೆ ಹೊಸ ಕೆಲಸ ಒಂದ್ ಸಿಗ್ತಾ ಇದೆ. ಈಗ ಅದೇನಂದ್ರೆ ಡ್ರೋನ್ ಅನ್ನು ಆರ್ಸೋದು. ಏನಾ ಅಂದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ನೋಡೋದು ಅಂತಲ್ಲ ಕಣಪ್ಪ, ಅದನ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡಿಸೋದು ಕಣಪ್ಪ. ಆರ್ಸ್ಬಿಟ್ಟು ಸುಮ್ನೆ ನೋಡೋದಲ್ವಾ ನಿಂತ್ಕೊಂಡು ಗಾಳಿ ಪಟ್ವೆ ಅದೇನೋ ತಟ್ಟೆ ತರ ಪ್ಲಾಸ್ಟಿಕ್ ಅದೇನೋ ಇಟ್ಕೊಂಡಿರ್ತೀನಿ, ಅದು ಮುಂದೆ ಮೇಲ್ಕಾರ್ತದ ಅದು ಬಲಭಾಗದಲ್ಲಿ ಇದ್ದು ಎಡಭಾಗ ಬತ್ತದೆ, ಆಮೇಲೆ ತಿರ್ಗಿ ಏನೋ ಸ್ವಲ್ಪ ಮೇಲ್ಕೋಯ್ತದೆ ಕೆಳಕ ಬತ್ತದೆ. ಈ ಸುಮ್ನೆ ಕೈಲಿ ಇಟ್ಕೊಂಡು ಈಗ ಅನ್ನದಂತೆ ಮದುವೆ ಏನದೆ ಈ ಫೋಟೋ ತೆಗೆದಾಗ ಶೂಟಿಂಗ್ ಮಾಡ್ತಾರಲ್ಲ ಅಲ್ಲಿ ನೋಡಿರೋದು ಶಂಕರಣ್ಣ ಅನ್ಸ್ತದೆ. ಇರ್ಬೇಕು ಇರ್ಬೇಕು ಕಪ್ಪ. ಈಗ ನೋಡಪ್ಪ, ಅದನ್ನ ಕೃಷಿಗೆ ಬಳಕೆ ಮಾಡ್ಬೇಕು. ಒಂದು ಈ ನಾವು ಬೇಸಾಯ ಮಾಡೋ ಭೂಮಿ ಏನಿದೆ ಅದರ ಒಂದು ಮಾಪನ ಅಂತ ಮಾಡ್ತಾರೆ, ಭೂ ಮಾಪನ. ಆ ಮಾಪನ ಒಂದು ಕೆಲಸಕ್ಕೇನೋ ಅದನ್ನ ಬಳಕೆ ಮಾಡಬಹುದು. ನಿಜ. ಇನ್ನೊಂದು ಯಾವ್ದೋ ಒಂದು ಪ್ರದೇಶಕ್ಕೆ ಸಿಂಪರಣೆ ಮಾಡ್ಬೇಕು. ನೀನು ಒಂದ್ ಯಂತ್ರ ಇಟ್ಕೊಂಡು ಅಥವಾ ನಡ್ಕೊಂಡು ಅದ ಪಂಪ್ ಇಟ್ಕೊಂಡು ಹೋಗೋ ಬದಲು ಅಂತ ಸಂದರ್ಭದಲ್ಲೆಲ್ಲ ಡ್ರೋನ್ ಅನ್ನ ಬಳಕೆ ಮಾಡಬಹುದು. ಅದಕ್ಕೆ ಬೇಕಾದಂತಹ ಒಂದು ಅನುಕೂಲನ ಜೊತೆಗೆ ಸಹಾಯಧನ ಈ ತರದೆಲ್ಲ ಕೊಡ್ತಾರೆ. ಒಳ್ಳೆ ಕೆಲಸ ಮಾಡೋರೆ. ಅದಕ್ಕೆ ಡಿಜಿಟಲ್ ಅಂದ್ರೆ ಈ ಕೃಷಿ ಕೆಲಸಗಳು ಏನಿದೆ ಅದಕ್ಕೆಲ್ಲ ಒಂದು ಡಿಜಿಟಲ್ ಔಷಧಿ ಔಷಧಿ ಸಿಂಪಡಿಸಬಹುದು. ಅದು ಇಡೀ ಜಮೀನ್ ಓಡಾಡ್ಕೊಂಡು ಇಡೀ ದಿವಸ ನಾವು ಮಾಡಂಗಿಲ್ಲ, ಡ್ರೋನ್ ತುಂಬಿಸ್ತಾ ಬಿಟ್ಟ ಬಿಟ್ಟ ಅಂದ್ರೆ ಆಮೇಲೆ ಇನ್ನೊಂದು ಕವ, ಈ ಮೇಲ್ಗಡೆಯಿಂದ ಸ್ಪ್ರೇ ಮಾಡೋದ್ರಿಂದ ವಿಸ್ತಾರವಾಗಿ ಇದಾಯ್ತದೆ, ಅದು ಬೀಳ್ತದೆ ಕೆಳಗಡೆ ಗಿಡಗಳ ಮೇಲೆ ಉಳಿದ ಮೇಲೆಲ್ಲ ಬೀಳ್ತದೆ. ಅದು ಒಳ್ಳೆ ಕೆಲಸ ಇದು. ಎಷ್ಟಾದ ಸುಬಣ ಯಾಕೆ ತಕೊಟ್ಟಿಯ ಇನ್ ತಕೊಂಬಿಡು ಅದಕ್ಕೆ ಸುಬಣ. ಇದು ನನ್ಗೀಗ ಇತ್ತೀಚೆಗೆ ನಮ್ ರೇಡಿಯೋದಲ್ಲಿ ಒಬ್ರು ಮೇಡಮ್ ನವ್ರು ಮಾತಾಡ್ತಿದ್ರು, ಈ ಕೃಷಿ ಸಿಂಪಡಣೆ ಮಾಡೋದಾಗ ಅಪಾಯ ಐತೆ, ಮೂಗು ಎಲ್ಲಾನು ಬಾಯಿ ಎಲ್ಲ ಮುಚ್ಕೋಬೇಕು, ಶರೀರ ಎಲ್ಲ ಕ್ಲೋಸ್ ಮಾಡ್ಕೊಂಡು ಸಿಂಪಡಣೆ ಮಾಡ್ಬೇಕು ಅಂತ. ಈಗ ಮೇಕೆ ಇಂತ ಡ್ರೋನ್ ಬಂದ್ಮೇಲೆ ಅಂತ ಅಪಾಯನೇ ತಪ್ಪೋಗ್ಬಿಡ್ತದಲ್ಲ. ನಿಜಕ್ಕಪ್ಪ. ಆಮೇಲೆ ಯಮಣ್ಣ ನೀನೇ ನಮ್ಮೂರ್ಲಿ ನಿಮ್ಮೂರ್ಲೆಲ್ಲ ನೋಡಿದ್ಯಲ್ಲಪ್ಪ, ಈ ಬಟ್ಟೆ ಕಟ್ಕೊಂಡಾರಪ್ಪ ಮುಗ್ಗೆ ಕಟ್ಕೊಳ್ಳೋದಿಲ್ಲಕ್ಕವ. ಮಾಮೂಲಿ ಈಗ ಮಾಸ್ಕ್ ಹಾಕಿಲ್ವಾ ಈಗ ಗಲ್ಲಕ್ಕೆ ಹಂಗ ಬಂದ್ಬಿಟ್ಟಿರ್ತದೆ. ಸುಮ್ಮನೆ ಬಟ್ಟೆ ಕಟ್ಟಿರ್ತಾರ ಅಷ್ಟೇ, ಸುಮ್ಮನೆ ಏನಪ್ಪ. ಈಗ ರಾಜಣ್ಣಂಗೆ ಡ್ರೋನ್ ಕೊಡಿಸ್ತೀಯ ನೀನು? ನಾನೇ ತಗತ್ತೀನಿ ಹೇಳಪ್ಪ. ಈಗ ಈ ರಾಜಣ್ಣ ನನ್ನ ಬಾ ಜಮೀನ್ಗೆ ಕೆಲಸ ಮಾಡುವೆ ನನ್ನ ಜೊತೆಲಿ ಅಂತಿದ್ನಲ್ಲಪ್ಪ ನಮ್ ಜಮೀನ್ಗೆ, ಈಗ ನಾನು ಹೋಯ್ತೀನಿ ಜೊತೆಗೆ ದ್ರೋಣ ತಕ ಹೋಯ್ತೀನಿ, ಕೈ ಹಿಡ್ಕತೀನಿ, ಹಿಂಗ್ ಅದುಮ್ತೀನಿ, ಮೇಲ್ಕಾರ್ತದೆ ಔಷಧಿಯ ತುಂಬಿಟ್ಟದೇನೋ ತುಂಬೇಕಲ್ವ ಔಷಧಿ. ಸುಮ್ನೆ ಆರ್ಸ್ಬಿಟ್ಟು ಎಲ್ಲ ಕೈಲಿ ಹಿಡ್ಕೊಂಡು ಹಿಂಗ್ ಆಪರೇಟ್ ಮಾಡ್ಬೇಕಲ್ಲ ಪಕ್ಕದ ಜಮೀನವ್ರು ಹೋಗಿ ಮಾಡ್ಬಿಟ್ಟು ಇಳಿತದೆ. ನಾವೇ ಇದೀವಲ್ಲ ಆರ್ಸ್ಕೊಂಡು ಔಷಧಿ ಹಾಕ್ಲಿ. ಅಲ್ಲ ಪಕ್ಕದ ಜಮೀನ್ ಹೋದ್ರೂ ಪರವಾಗಿಲ್ಲ, ಅಪ್ಪಿ ತಪ್ಪಿ ಯಾವ ಕಡೆ ಉಲ್ಟಾ ಪಲ್ಟಾ ಮುಗ್ಬಿಟ್ಟು ಪುನಃ ನಿನ್ಗೆ ಬಂದ್ ಅದು ನೋಡ್ಬೇಕು. ಅದೋ ಸಿಕ್ಕ ತೊಂದ್ರೆ ಕವ, ಸರಿಯಾಗಿ ಅದುಬೇಕು ನಾವು. ಅಲ್ಲಿ ಕೊಟ್ರೆ ರಾಜಣ ಅದ್ರಲ್ಲಿ ಎಲ್ಲ ಕೊಟ್ಟಿರ್ತಾರಲ್ವಾ, ಎಲ್ಲ ಕೊಟ್ಟಿರ್ತಾರ. ಅದಕ್ಕೆ ಟ್ರೈನಿಂಗ್ ತಗೋಬೇಕು. ಯಾರ ಹತ್ರ? ನಿನ್ನ ಹತ್ರ? ಕೃಷಿ ಇಲಾಖೆಯವ್ರು ಕೊಡ್ತಾರ ಕಣ್ಣ. ಈಗ ನೀನು ಇನ್ ಒಂದ್ ಕೆಲಸ ಮಾಡವ, ಹೆಂಗು ಡ್ರೋನ್ ತಗೋತಾ ಇದೀಯ. ಈಗ ನೀನು ಶನಿವಾರ ಭಾನುವಾರ ಬಂದು ಇಲ್ಲಿ ಈ ಕಮಲಕ್ಕನ ಅಟ್ಟಿ ತಗೋ ಬಂದು ನೀನೆಲ್ಲ ಪಾರ್ಪತ್ಯ ಮಾಡ್ತೀಯಲ್ಲ, ಅದೆಲ್ಲ ನಿಲ್ಲಿಸ್ಬಿಡು. ನಿಮ್ ಮನೆಯಾಗೆ ಇರೋ, ನಿನ್ ಡ್ರೋನ್ ಕಳಿಸು, ತಿಂಡಿ ಎತ್ಕೊಂಡ್ ಬಂದದ, ತಿಂಡಿ ಕಟ್ಟಿ ಕಳಿಸ್ತೀವಿ ನಿಂಗೆ. ನಿಜ ಹಿಂಗೆ ಹೋಯ್ತಿದ್ರೆ ಕಮಲವ್ವ, ಇವನ್ ಬಳಕೆ ಮಾಡೋದ್ ಇನ್ ಯಾವ್ದಕ್ಕೂ ಅಲ್ಲ, ಈ ಕೆಲ್ಸ ಏನಾದ್ರು ಮಾಡತ್ತೆ ಅಂತ ಗೊತ್ತಾದ್ರೆ ಇವನ್ ಅದಕ್ಕೆ. ಕಮಲವ್ವ ನನ್ಗೇನ್ ಅನ್ನಿಸ್ತಾ ಇದೆ ಅಂದ್ರೆ, ಇದು ಹಿಂಗೆ ಮುಂದುವರ್ಕೊಂಡ್ ಮುಂದುವರ್ಕೊಂಡು ಎಲ್ಲರ ಮನೆಗೂ ಒಂದೊಂದು ಡ್ರೋನ್ ಆಗ್ಬಿಟ್ರೆ, ಡ್ರೋನು ಬಹುಶಃ ತಿಂಡಿ ರವಾನ್ಸಕ್ಕೂ ಉಪಯೋಗಿಸ್ಕೊತಾರೆ, ಇನ್ನೇನಾದ್ರೂ ತರಬೇಕಾದ್ರೆ ಆ ಕಡೆಯಿಂದ ನೀ ಕಳಿಸೋದು, ಈ ಕಡೆಯಿಂದ ನಾ ಕಳಿಸೋದು, ಹಂಗೆ ಆತರ ಆಗ್ಬಿಡ್ತದೆ. ಒಂದಿನ ಎರಡ್ ದಿನ ನೋಡ್ತಾನೆ ಅದನ್ನ ಖುಷಿಯಿಂದ ಇಸ್ಕೊತಾನೆ, ಆಮೇಲೆ ಅವನಿಗೆ ಅನುಮಾನ ಶುರು ಆಯ್ತದೆ, ಈ ಕಮಲಕ್ಕ ನನಗೂ ಇದ್ ಮಾತ್ರ ಕಳ್ಸೋಳು ತಿಂಡಿ, ಅಲ್ಲಿ ಬೇರೆ ಏನಾರು ಮಾಡಿದ್ರವಳು ಅನ್ಕೊಂಡು ಓಡ್ಬತ್ತಾನೆ. ಆಮೇಲೆ ನಂಬರ್ ರಾಜಣ್ಣ ಡ್ರೋನ್ ಅಲ್ಲಿ ಕ್ಯಾಮ್ರಾನು ಇದ್ದಂತೆ ಕಪ್ಪ, ಆನ್ ಮಾಡಿ ಕಳ್ಸ್ಬಿಡ್ತೀನಿ. ಹೇಳಿಲ್ಲ ಈಗ ಭೂಮಾಪನಕ್ಕೆಲ್ಲ ಬಳಸ್ತಾರೆ. ಕಮಲವ್ವ ಅಡಿಗೆ ಮನೇಲಿ ಏನೇನ್ ಮಾಡ್ತಾವಳೆ ತಿಂಡಿಯನ್ನ ನೋಡ್ಕಬಾ ಅಂದ್ಬಿಟ್ಟು ಕಳ್ಸ್ಬಿಟ್ರೆ, ಅದಕ್ಕೆ ಕಿಟಕಿ ಹತ್ರ ಹೋಗಿ ಹೊಡ್ಕ ಬತ್ತೆ ಬಿಡು, ನೀನ್ ಇದೀರ ಇವನ್ ಕಾಯ್ತಾ ಇದ್ದ, ಈಗ ಡ್ರೋನ್ ಮೂಲಕ ಡ್ರೋನ್ ಕಾಯ್ತದೆ. ಆಮೇಲೆ ಈಗ ನಮ್ಮ ಹೇಮಣ್ಣ ಹೇಳ್ದಂಗೆ ಸಿರಿಧಾನ್ಯಗಳು ಏನಿತ್ತು ಅದೆಲ್ಲ ಹಿಂದೆ ಬೆಳೆದಿರೋಂತವ್ರೆ, ಅದಕ್ಕೆಲ್ಲ ಕಿರುಧಾನ್ಯಗಳು ಅಂತಿದ್ರು. ಅದರಲ್ಲಿರುವಂತಹ ಒಂದು ಪೌಷ್ಟಿಕಾಂಶಗಳು, ಮನುಷ್ಯನಿಗೆ ಬೇಕಾದಂತಹ ಎಲ್ಲ ಶಕ್ತಿ ನೀಡುವಂತಹ ಎಲ್ಲ ಜೀವಸತ್ವಗಳು ಇರೋದ್ರಿಂದ ಅದಕ್ಕೆ ಸಿರಿಧಾನ್ಯ ಅನ್ನ ಹೆಸರು ಕೊಟ್ರು. ಈಗ ರಾಗಿ ಗುಂಪಿಗೆ ಸೇರಿದ ಧಾನ್ಯಗಳು, ಇವುಗಳ ಉತ್ಪಾದನೆ ಜಾಸ್ತಿ ಮಾಡೋದ್ರಿಂದ ನಮಗೆ ಈ ಉತ್ಪನ್ನಗಳು ಎಲ್ರಿಗೂ ಸಿಗುತ್ತೆ. ಉತ್ಪನ್ನಗಳನ್ನ ಬಳಕೆ ಮಾಡೋದಕ್ಕೆ ಕಮಲಕ್ಕ ಹೇಳಿದಂಗೆ ಮೌಲ್ಯವರ್ಧನೆಗೆ ಒಂದಿಷ್ಟು ಒತ್ತು ಕೊಟ್ಟಿದ್ದಾರೆ. ಮೌಲ್ಯವರ್ಧನೆ ಆಗದೆ ಹೋದರೆ ಈಗ ಭತ್ತದಿಂದ ಅಕ್ಕಿ ಮಾಡುವಷ್ಟು ಸುಲಭವಾಗಿ ಈ ಸಿರಿಧಾನ್ಯಗಳಿಂದ ಹೊಟ್ಟನ ತೆಗೆದು ನಾವು ಕಾಳೆಲ್ಲ ಪಡ್ಕೊಳಕ್ ಆಗ್ತಿರ್ಲಿಲ್ಲ. ಈಗ ಅದಕ್ಕೆ ಬೇಕಾದ ತಂತ್ರಜ್ಞಾನಗಳನ್ನ ಒಂದ್ ಕೇಳ್ ಕುಡ್ತಿದ್ರು ಕಪ್ಪ, ಸಣ್ಣ ಕಣ್ಣ ಕುಡಿಯಲ್ಲ ಪುಡಿ ಆದ್ರೂ ಇನ್ ಬೇರೆ ಸಾಧನ ಇರ್ಲಿಲ್ವಲ್ಲವ. ಅದಕ್ಕೇನ್ ಬಂದಿದೆ ನಾನು ಮೊದಲ್ದು ಹೇಳ್ತಿರೋದು, ನಮ್ಮ ನಮ್ಮ ಅವ್ವನೂ ಕುಡ್ತಿದ್ಲು, ನಮ್ಮ ಅಜ್ಜಿನೂ ಅದರಲ್ಲೇ ಮಾಡ್ತಿದ್ಲು ಎಲ್ಲ ಇಂತವ ತಕೊಂಡ್ಬಿಟ್ಟು ಒಳಕಲ್ ತಕೊಂಡು ಕುಟ್ಟಿ ಕುಟ್ಟಿ ಕುಟ್ಟಿ ಕುಟ್ಟಿ ಕುಟ್ಟಿ ಅದರಲ್ಲಿ ಎಲ್ಲ ಒಡೆದೋಗಿರೋವು. ಅದೇನೋ ಕೃಷಿ ಸ್ಟಾರ್ಟ್ಅಪ್ ಅದಂತ ಅದೇನೋ ಅಂತಿದ್ರಲ್ಲ, ನಾನು ಅದನ್ನೇ ಹೇಳಕ್ ಹೊರಟೆ. ಈಗ ಮೌಲ್ಯವರ್ಧನೆ ಮಾಡ್ಬೇಕು ಅಂದ್ರೆ ಈಗ ಯಾರು ಮಾಡ್ಬೇಕು, ಈಗ ನಮ್ಮ ಊರ್ನವರೇ ಯಾರು ಮಾಡ್ಬೇಕು. ಈಗ ಹೇಮಣ್ಣ ಅಂತವ್ರು ಬರ್ಬೇಕು ಅಂದ್ರೆ ಅವ್ರಿಗೆ ಈ ಮಣ್ಣಿನ ಪರಿಚಯನೂ ಇರಬೇಕು, ಜೊತೆಗೆ ತಂತ್ರಜ್ಞಾನದ ಒಂದು ವಿಚಾರನೂ ಇರಬೇಕು, ಗೊತ್ತಿರ್ಬೇಕು ಗೊತ್ತಿರ್ಬೇಕು. ಈ ಯಾವ್ಯಾವ ಕೆಲಸಗಳನ್ನ ಈ ತರ ನಾವು ಮಾಡೋದಕ್ ಕಷ್ಟ ಆಗ್ತಾ ಇದೆ, ಅದಕ್ಕೆಲ್ಲ ಒಂದು ತಂತ್ರಜ್ಞಾನವನ್ನ ಬಳಸ್ಕೊಂಡು ಒಂದು ಯಂತ್ರನೋ ಒಂದು ಬೇರೆ ಇನ್ನೇನಾದ್ರೂ ಒಂದು ಸಾಧನನೋ ತಂತ್ರ ತಗೊಂಡ್ ಬಂದ್ರೆ ಈ ಕೆಲಸ ಸುಲಭ ಆಯ್ತದೆ. ಮತ್ತೆ ಒಬ್ಬ ಕೆಲಸ ಮಾಡೋದ್ರ ಜೊತೆಗೆ ಅಗತ್ಯ ಇದ್ರೆ ಇನ್ನೊಂದ್ ನಾಲ್ಕು ಜನಕ್ಕೂ ಒಂದು ಉದ್ಯೋಗನ ಕೊಡಬಹುದು. ಈ ತರದ ಒಂದು ಯೋಜನೆಗಳನ್ನ ಹಾಕೊಂಡ್ ಬಂದ್ರೆ ಈಗ ಒಬ್ಬ ನೋಡಪ್ಪ ನೀನು ಬಾಳೆ ಬೆಳೀತಾ ಇದ್ದೆ, ಬಾಳೆ ನಿನ್ನ ಹತ್ರ ಜಾಸ್ತಿ ಇತ್ತು, ಆದ್ರೆ ನಿನಗೆ ಅದನ್ನ ಒಣಗಿಸಿ ಪುಡಿ ಮಾಡುವಷ್ಟು ಒಂದು ನಿನಗೆ ಸಮಯನೂ ಇಲ್ಲ, ಇಲ್ಲ ಅದಕ್ಕೆ ಬೇಕಾದಂತ ಬಂಡವಾಳ ಎಂತದವ ಬಾಳೆಕಾಯಿ ಒಣಗಿಸ್ಬಿಟ್ಟು ಮಾಡೋದು ಬಾಕಾವು ಬಾಕಾವು ಕೇಳ್ತೀನಿ ನಿಂಗೆ ತಿನ್ನಕ್ ಟೈಮ್ ಕೇಳ್ಕ. ಈಗ ಅದು ಚೆನ್ನಾಗೇ ಅದು ಹೆಸರು ಬಾಕಾವು ಅಂತ ಏನಪ್ಪ ರಾಜಣ ಚೆನ್ನಾಗದೆ. ಈಗ ಅವ್ ಹೇಳ್ತಾವನ್ಲ ಅದನ್ನ ಹೊಸಿ ಕೇಳ್ಕೊ, ಸುಬ್ಬಣ್ಣ ಹೇಳ್ತಿರದಾ ಹೇಳಪ್ಪ ಹೇಳಪ್ಪ. ಈಗ ನೀನು ಹೊಸಿ ಕೇಳಲೇಬೇಕು, ಯಾಕಂದ್ರೆ ಈಗ ಬಾಳೆ ಬೆಳೆಯೋದಾಗುತ್ತದೆ, ನೀನು ಬೆಳಿತೀಯ, ರಾಜಣ್ಣ ಬೆಳಿತಾನೆ, ಹೇಮಣ್ಣ ಬೆಳಿತಾನೆ, ಕಮಲಕ್ಕನ ಯಜಮಾನಪ್ಪನ ಬೆಳೆದ್ ಮಾಡಗವನೇ, ಅದನ್ನೆಲ್ಲ ಒಂದು ಸಂಸ್ಕರಣೆ ಮಾಡ್ಬೇಕಲ್ಲ, ಅದಕ್ಕೊಂದು ಯಂತ್ರ ಬೇಕು. ಅಂತ ಟೈಮಲ್ಲಿ ನೀನು ಕಾಸು ಬಿಚ್ಚಬೇಕು. ಈಗ ನೀನೊಂದಿಷ್ಟು ಕಾಸು ಕೊಟ್ರೆ ಸರ್ಕಾರನು ಸಹಾಯಧನ ಕೊಡ್ತದೆ. ಆಮೇಲೆ ಈ ಒಬ್ಬರೇ ನಾ ಹೋಗಿ ಯಂತ್ರ ತಗೊಳ್ತೀವಿ ಅನ್ನೋದಕ್ಕಿಂತ ಒಂದು ಗುಂಪಾಗಿ ಹೋದ್ರೆ ನಮ್ಗೆ ಬಂಡವಾಳದಲ್ಲೂ ಹಂಚಿಕೆ ಆಯ್ತದೆ. ಆಮೇಲೆ ಎಲ್ಲಾರ್ದು ಒಂಥರ ಓನರ್ಶಿಪ್ ಒಂಥರ ಜಂಟಿ ಮಾಲೀಕತ್ವ, ಬೇಕಾದವ್ರಿಗೆ ಬಾಡಿಗೆ ಕೊಡ್ಬೋದು. ನಾವ್ ಹತ್ತು ಜನ ಬಳಸ್ಕೋಬಹುದು, ಹನ್ನೊಂದನೇವನ್ಗೆ ಹನ್ನೆರಡನೇವ್ರಿಗೆ ಬಾಡಿಗೆ ಕೊಡ್ಬೋದು, ಇಲ್ಲ ಹನ್ನೊಂದನೇವ್ರು ಹನ್ನೆರಡನೇವ್ರು ನಾವು ಹೊಸಿ ಬಂಡವಾಳ ಹಾಕ್ತಿವಿ ಬನ್ನಿ ಅಂದ್ರೆ ಸೇರಿಸ್ಕೋಬಹುದು. ಈ ತರ ಒಂದು ಇಪ್ಪತ್ ಇಪ್ಪತ್ತು ಜನರು ಗುಂಪು ಮಾಡ್ಕೊಂಡ್ಬಿಟ್ರೆ ನಾವೊಂದು ಗುಂಪಾಗಿ ಹೋಗಿ ಕೇಳಿದ್ರೆ ಅವರು, ಈಗ ನೋಡಪ್ಪ ನೀನ್ ಒಬ್ಬ ಹೋಗಿ ಕೇಳಿದ್ರೆ 1,00,000 ಸಮಥಿಂಗ್ ಏನೋ ಒಂದು ಹೇಳ್ತಾರೆ. 20 ಜನ ಹೋದ್ರೆ 20 ಜನ ಇದ್ದೀರಾ, ಆದ್ರೆ ಒಂದು 20 ಲಕ್ಷದ ಮೆಷಿನ್ ತಗೊಳ್ಳಿ ಅಂತಾರೆ ಅವರು. ದೊಡ್ಡದು ಅದೇನಾಯ್ತದೆ ಈಗ, ಯಂತ್ರ ನೋಡ್ಕೊಳಕ್ ಒಬ್ಬ ಬೇಕು, ಅದನ್ನ ನಡ್ಸಕ್ ಒಬ್ಬ ಬೇಕು, ಮತ್ತೆ ಅದ್ ಏನು ಅದು ಸಂಸ್ಕರಣೆ ಮಾಡ್ತದೆ, ಅದನ್ನ ಎತ್ತಿಡಕ್ಕೆ ಮಾಡಕ್ಕೆ ಪ್ಯಾಕ್ ಮಾಡಕ್ಕೆ ಬೇಕು ಜನ ಬೇಕು. ಕಂಡಂಗೆ ಒಂದ್ 4-5 ಜನ ಕೆಲಸ ಆಯ್ತಾ. ಈಗ ನಮ್ಮೂರು ವೆಹಿಕಲ್ಗಳು ಅಲ್ಲಿ ಇಲ್ಲಿ ಹೋಗೋ ಬದಲು ಇಲ್ಲೇ ನೋಡ್ರಪ್ಪ, ನಿಮ್ಗೇನು ಊಟ ತಿಂಡಿ ಮನೆಯಲ್ಲಿ ಆಯ್ತದೆ, ಕೆಲಸ ಕಲ್ತ್ಕೊಳ್ಳಿ, ನೀವು ಮಾಡ್ಕೊಳ್ಳಿ ಅಂತ. ಒಂದಿದ್ದು 2 ಆಯ್ತದೆ, 2 ಇದ್ದು 3 ಆಯ್ತದೆ. ಅಲ್ಲಿ ಈ ಸಿರಿಧಾನ್ಯಗಳ ಸಂಸ್ಕರಣೆ, ಮತ್ತೆ ಅವುಗಳನ್ನ ಹಿಟ್ಟು ಮಾಡುವಂತದ್ದು, ಮತ್ತೆ ಈ ಹಾಲಿನ ಪುಡಿ ಮಾಡುವಂತದ್ದು, ಅಂದ್ರೆ ಹಾಲ್ಗೆ ಹಾಕೊಂಡು ಕುಡಿಯುವಂತದ್ದು ನೇರವಾಗಲ್ಲ, ಅದನ್ನ ಒಸಿ ನೀರಲ್ಲಿ ಕುದಿಸ್ಬೇಕು, ಕುದಿಸಿ ಹಾಲಿನ ಮಿಶ್ರಣ ಮಾಡ್ಕೊಂಡು ಕುಡಿದ್ರೆ ಅದು ಒಳ್ಳೆ ಪಾನೀಯ. ಪಾನೀಯ ಬೆಲ್ಲ ಹಾಕೊಂಡು ಕುಡಿಬೇಕು. ಹುಂಕವ ನೀ ಮಾಡ್ಕೊಡಕ್ಕಿಲ್ವ ಕಷಾಯವ? ಕಷಾಯ ಅಲ್ಲ ಅದು, ಆತರ ಆತರ ಅವ್ರಿಗೆ ಹೇಳಿದ್ರೆ ಈಗ ಅದಕ್ಕೆಲ್ಲ ಏನೇನು ಇವೆಲ್ಲಾನು ಮಾಡ್ಬೇಕು ಅಂದ್ರೆ ಟ್ರೈನಿಂಗ್ ಬೇಕು, ನಾಲೆಡ್ಜ್ ಬೇಕು, ಸ್ವಲ್ಪ ಜ್ಞಾನ ಬೇಕು ಅಂತ. ಅದಕ್ಕೆ ಏನಂದ್ರೆ ಅದಕ್ಕೋಸ್ಕರನೇ ಆ ಕೌಶಲ್ಯ ವೃದ್ಧಿ ಮಾಡಕ್ಕೆನಂದ್ರೆ ಈಗ ಮೊಬೈಲ್ ನಲ್ಲಿ ನಾವು ಏನೇನೋ ಹಾಕೊಂಡು ಏನೇನೋ ನೋಡೋದಕ್ಕಿಂತ ಆ ಕೌಶಲ್ಯನ ಕಲ್ಸ್ಕೊಡೋದಕ್ಕೆ ಅಂತ ಅನ್ಬಿಟ್ಟು ಆನ್ಲೈನ್ ನಲ್ಲಿ ತರಬೇತಿಗಳು ನಡೆಸ್ತಾರಂತೆ ಕೃಷಿ ಇಲಾಖೆ ಮೂಲಕ. ಆನ್ಲೈನ್ ನಲ್ಲಿ ಅಲ್ಲ, ಶಂಕರಣ್ಣ ಸುಬ್ಬಣ್ಣ 7 ಗಂಟ್ಲು ಕೇಳ್ದನ್ನ ಕೂತಿದ್ರೆ ಮಧ್ಯೆ ಕೇಳ್ತಾ ಇದ್ರೆ, ಯಾಕೆಂದ್ರೆ ಶಂಕರಣ್ಣ ಏನ್ ಕೃಷಿ ಮಾಡಕ್ಕಿವಲ್ಲ, ರಾಜಣ ಮಾಡ್ಕೊಡೋದ್ ನನ್ಗೇನಾಗ್ಬೇಕು, ಯಾರು ಮಾಡ್ತಾರ ಅವ್ರು ಕೇಳಿ, ನಾನು ಮಾಡ್ಬೇಕು ಅಂದ್ರೆ ತೀರ್ಮಾನ ಮಾಡಿದ್ದೀನಲ್ಲ ಈಗಾಗಲೇ ರಾಜಣ್ಣ ನಾನು ಮಾತಾಡ್ಕೊಂಡಿದ್ದೀವಿ. ಈ ತರದ ಇನ್ನೊಂದು ಯಾರು ನಮ್ ತರದವ್ರು 4-5 ಜನ ಸಿಕ್ಕ್ರೆ ನಮ್ಮೂರಲ್ಲೇ ಒಂದ್ ಸಂಘ ಮಾಡ್ಕೊಳವ ಅಂತ, ನಿನ್ನ ಸೇರ್ಸ್ಕೊಳೋದ ಬೇಡವಂತ ಯೋಚನೆ ಮಾಡ್ತಾ ಇದೀನಿ. ಮಾಡಕ್ಕಿದ್ವಲ್ಲ ಆಮೇಲೆ ಸುಬ್ಬಣ್ಣ, ಅದೇನೋ ಮೂಟೆ ಗೀಟೆ ಎಲ್ಲ ಎತ್ತಿಡಕ್ ಜನ ಬೇಕು ಅಂತಿದ್ದಲ್ಲಪ್ಪ, ಅಲ್ಲ ಅದಕ್ಕೇನೋ ಅದ ಎಂತದೋ ಗೊಂಬೆ ತರದ್ದು ರೋಬೋಟ್ ಏನೋ ಬಂದದಲ್ಲ, ಅದಕ್ಕೆ ತಂದ್ಬಿಡ ಒಂದ್ ಸುಮ್ನಿರಣ ಅಲ್ಲಿ ಎಲ್ಲ ಮಿಷಿನ್ ಮಾಡೋದಾದ್ರೆ ನಾವು ಮನುಷ್ಯರ ಏನನ್ನ ಮಾಡೋದು, ಕೈ ಕಾಲು ಇಟ್ಕೊಂಡ್ಬಿಡ್ತೀವಿ ಸರೋಗಲ್ಲ ಅದು. ನಾವು ಶ್ರಮ ವಹಿಸಿ ಕೆಲಸ ಮಾಡೋಣ, ಕುರ್ಚಿ ಹಾಕಬಿಟ್ಟು ಕೂತ್ಕೊಬಿಟ್ಟು ಅದ್ರ ಕೈಲಿ ಮಾಡ್ಸೋ ಬಿಡು ಕಮಲಕ್ಕ. ಇದೊಳ್ಳೆ ಚೆನ್ನಾಗಿ ಹೇಳ್ದೆ ಬಿಡೋಣ, ನೀನು ಸಿಕ್ಕದಪ್ಪ ಅದಪ್ಪ ನೀನು ಇವತ್ತಿನ ಮಾತಾಡೋ ಅಂದ್ರೆ ಇನ್ನೊಂದು 30 ವರ್ಷ ಆದ್ಮೇಲೆ ಏನಾಯ್ತದೆ? ಅದೆಲ್ಲ ನೋಡಿದಿನ ಪತ್ರಿಕೆನಲ್ಲೆಲ್ಲ ಮೊನ್ನೆ ಮಾಡಬಾರ್ದು, ಅದೇ ಮಾಡದಂತೆ ಕಪ್ಪ. ಕೈ ಕಾಲು ಗಟ್ಟಿ ಇರುವಾಗ ದುಡಿ ಸುಮ್ನೆ, ಬೇರೆಯವ್ರಿಗೂ ಉದ್ಯೋಗ ಸಿಗುತ್ತೆ. ಜೊತೆಗೆ ನೋಡಿ ಈಗ ಅದೇನೋ ಅರಣ್ಯ ಕೃಷಿ ಏನ್ ಮಾಡ್ತಾರಲ್ಲ, ಈಗ ಬೆಳೆಯೋದು ಗಂಧದ ಮರ, ರಕ್ತ ಚಂದನ, ಕೇಂದ್ರ ಸರ್ಕಾರದವರು ಆರ್ಥಿಕ ನೆರವನ್ನೆಲ್ಲ ಕೊಡ್ತಾವ್ರೆ, ಒಳ್ಳೇದಾಯ್ತು ಬೆಳೆದ್ಗಿಳ್ದಿಯಾ ಅಂತ. ಈ ಇದ್ರಲ್ಲಪ್ಪ ಈ ಆಯವ್ಯ ಪಟ್ಟಿಲಿ ಅತ್ಯವಾಸಿ ದುಡ್ಡು ಎತ್ತಿಟ್ಟವ್ರೆ, ಒಳ್ಳೇದು. ಅಂದ್ರೆ 1 ವರ್ಷ 2 ವರ್ಷ 3 ವರ್ಷ ಇಲ್ಲಿ ತನಕ ಮರನ ನಾವು ಸರಿಯಾಗಿ ನಿಲ್ಸಿದ್ರೆ ಅದಕ್ಕೆ ಪ್ರತಿ ವರ್ಷಕ್ಕೂ ಒಂದಿಷ್ಟು ಸಹಾಯಧನ ಕೊಡ್ತಾರೆ, ಸಹಾಯಧನ. ಓ ಅದಕ್ಕೆ ಬೆಳೆದಂಗೆ ನೋಡ್ಕೊಂಡು ನೋಡು, ನಮ್ ಮರ ನಾವ್ ಬೆಳೆಸಕ್ಕೆ ನಮ್ ಜಮೀನಲ್ಲಿ ಅದ್ ಬೆಳೆದ ಮೇಲೆ ಪದ ತಗೊಂಡಿನವರು ನಾವೇ, ಬೆಳೆಸಿ ಅಂತ ದುಡ್ಡು ಕೊಡೋದು ಸರ್ಕಾರ. ಯಾವಾಗ ಒಂದ್ಸತಿ ನೀ ಹೇಳಿದ್ದೆ ಅಲ್ವೇನಣ್ಣ, ಹೋಗೋದೆಲ್ಲೋ ಅರಣ್ಯ ಇಲಾಖೆಗೆ ಹೋಗ್ಬಿಟ್ಟು ನೋಡಿಲ್ಲ ನಮ್ ಇದ್ರಲ್ಲಿ ಹೊಲದ ಪಕ್ಕದಲ್ಲಿ ಕಾಣ್ಲಿಲ್ಲ ಇಲ್ಲ ಕವ್ವ, ಕೆಲವೆಲ್ಲ ಚೆನ್ನಾಗ್ ಬರ್ತವೆ, ಕೆಲವ್ ಅದೇನಂತ ಕಾಯಿಲೆ ಬಂದದಂತೆ ನಿಜ. ಅದೆಂತದ ಬಂದದೆ ಎಲೆ ಎಲ್ಲ ಒಂದ್ ಸ್ವಲ್ಪ ಚುಕ್ ಚುಕ್ತಿರ್ತಾರ, ಏನೇನ ಆಗಿದ ಕವ್ವ ಅದಕ್ಕೆ ಹೇಳಿವಿ ನಾನು ಕೃಷಿ ಇಲಾಖೆಯವ್ರು ಕೇಳ್ಕೊಂಡಿರ್ಬೋದು. ಕಮಲಕ್ಕ ಅವನು ಹೇಳದ್ ಹೇಳವನೆ, ಯಾರು ಹೇಳಿದಾನೆ, ಇದಕ್ಕೊಂದು ರೋಬೋಟ್ ಮಾಡಿ ಕಳ್ಸ್ಕೊಡಿ, ಅದ್ ನೋಡ್ಕೊಂಡು ಸಿಂಪರಣೆ ಮಾಡ್ಲಿ, ಅಲ್ಲಿ ತನಕ ಗಿಡ ಬದುಕಿದ್ರೆ ನೋಡವ ಅಂತ. ಈಗ ನನ್ಗೇನ್ ಗೊತ್ತು ಕಮಲಕ್ಕ, ನನ್ಗೆ ಅದು ಹೇಳಿದ್ರು ನನಗೆ, ಅದಕ್ಕೆ ಎಲ್ಲಾನು ಒಂಥರ ಈ ಮಿಷಿನ್ ಅದು ಮಾಡ್ತದೆ, ರುಬ್ಬದು ಪಬ್ಬದು ಆಮೇಲೆ ಸಿಪ್ಪೆ ಎಡೆಯೋದು ಎಲ್ಲ ಮಾಡ್ತದೆ. ಆ ಮೂಟೆ ಗಿಟ್ಟೆ ಎತ್ಕೋಗಿ ಹಾಕದ ರೋಬೋಟ್ ತಂದ್ಬಿಟ್ರೆ ಎಲ್ಲ ಅದೇ ಮಾಡ್ಕತ್ತೆ, ನಾವು ಕುರ್ಚಿ ಹಾಕ ಕೂತ್ಕೊಳ್ಳಿ ಕುರ್ಚಿ ಹಾಕೊಂಡು ಅದು ಕಾಸು ತಂದು ಕೊಟ್ಟರೆ ಎಣಸ್ಕೊಂಡು ಮನೆಗೆ ಹೊಟ್ಟೋದು ಏನು ಮಾಡ್ತೀಯಾ? ಊಟನು ಮಾಡಿಸ್ಬಿಡುತ್ತೆ ಬಿಡು. ಜೊತೆಗೆ ಈ ಅರಣ್ಯ ಕೃಷಿ ಮಾಡೋದ್ರಿಂದ ಏನ್ ಬೆಳೀತಿದೆಯಲ್ಲ ಬೆಳೆಯೋದ್ರ ಜೊತೆಗೆ ಇದನ್ನು ಮಾಡ್ಕೋಬಹುದು, ಮಾಡ್ಕೊಂಡ್ರೆ ಇದು ಬೆಳೀತಿದ್ದಂಗೆ ಇದಕ್ಕೂ ನಿಂಗೆ ದುಡ್ಡು ಬರ್ತಿರ್ತದೆ, ಜೊತೆಗೆ ನಿನ್ ಬೆಳೆ ಬೆಳೆಯೋದು ಅದ್ರ ನಿನ್ ಸಂಪಾದನೆ ಆಯ್ತಾನೆ ಇರ್ತದೆ. ಏಮಣ್ಣ ಈಗ ಕೆಲಸ ಶುರು ಮಾಡ್ತಾ ಇದೀರ ಒಳ್ಳೇದು, ಈಗ ನಿಮ್ಗೆಲ್ಲ ಗೊತ್ತಿರ್ಬೇಕು ಈಗ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಏನೈತೆ, ಎರಡು ರೀತಿ ನಮ್ಗೆ ನಾವು ಮಾಡುವಂತ ಕೆಲಸ, ನಮ್ ಜಮೀನ್ ಕೆಲಸನೇ ಆಗ್ಲಿ ಪಕ್ಕದವ್ರ ಜಮೀನ್ ಕೆಲಸನೇ ಆಗ್ಲಿ, ಅಲ್ಲಿ ಮಾಡೋದಕ್ಕೆ ಸಹಾಯಧನ ಕೊಡ್ತದೆ. ಅಂದ್ರೆ ಈಗ ನಮ್ ಈಗ ಏಮಣ್ಣ ಬಂದವನೆ, ಅವನು ದುಡಿಯೋದು, ಇನ್ನು ನಾಲ್ಕು ಜನನ ತಗೊಳ್ಳೋದು, ಆ ಒಂದು ಇಲಾಖೆನ ಸಂಪರ್ಕ ಮಾಡಿ ನಮ್ಗೆ ಯೋಜನೆ ಅಡಿ ಅದಕ್ಕೆ ಕೃಷಿ ಪ್ರದೇಶದ ವಿಸ್ತರಣೆ ಅಂತ ಐತೆ. ಈ ಒಂದ್ ಎಕರೆ ಅಂದ್ರೆ ತೆಂಗೈತೆ ಇವ್ರದ್ದು, ಇನ್ನೊಂದ್ ಎಕರೆ ಪಾಳ್ ಬಿಟ್ಟವನೆ, ಇವನು ಒಬ್ಬಿಟ್ಟು ಒಂದು ಅರ್ಜಿ ಕೊಡ್ಬೇಕು, ನಾನು ಇನ್ನೊಂದ್ ಎಕರೆಗೂ ತೆಂಗ್ ಹಾಕಿಸ್ತೀನಿ ಅಂತ. ಅದಕ್ಕೆ ಎಷ್ಟು ತೆಂಗಿನ ಗಿಡ ಹಾಕ್ತಿಯಾ, ಆ ಗಿಡ ತಗೊಳಕ್ಕೆ ಕಾಸ್ಟು, ಅದಕ್ಕೆ ಬೇಕಾದಂತ ಎಲ್ಲಾನು ಕೊಡ್ತಾರೆ. ಕೆಲಸ ಮಾಡಕ್ಕೆ ಈಗ ಇವನು ಕೆಲಸ ಮಾಡ್ಬೇಕು, ಇನ್ನೊಂದ್ ಜನ ನಾಲ್ಕು ಆಳು ಬೇಕು ಅಂದ್ರೆ ಅವ್ರು ಏನಾದ್ರೂ ನೋಂದಣಿ ಮಾಡ್ಕೊಂಡಿದ್ರೆ, ಉದ್ಯೋಗ ಚೀಟಿ ಇದ್ರೆ, ಯೋಜನೆಯಲ್ಲಿ ಉದ್ಯೋಗ ಚೀಟಿ ಇದ್ರೆ ಅಲ್ಲಿಗೆ ಇವನ್ ಜಮೀನ್ ಕೆಲಸಕ್ಕೆ ಇವನು ಮಾಡ್ಬೇಕು, ಬೇರೆಯವರು ಮಾಡ್ತಾರೆ. ಹಂಗೆ ಈ ರಾಜಣ್ಣ ಆತರದ ಏನೋ ಒಂದ್ ಕಾರ್ಯಕ್ರಮ ತಗೊಂಡ ಅಂತ ಹೇಳು, ನಾವುಗಳು ಹೋದ್ರೆ ನಮ್ಗೂ ಒಂದ್ 280 ರೂಪಾಯಿ ಒಂದ್ ಆಳಿಗೆ, ಆಮೇಲೆ ಎಣ್ಣೆ ಆಳುಗೂ ಒಂದ್ ಕೂಲಿ ಐತೆ, ಆಮೇಲೆ ಅವರು ಉಪಯೋಗಿಸುವಂತ ಅದು ಇದು ಸಾಮಗ್ರಿಗಳು ಬೇಕಾಯ್ತದೆ, ಗುದ್ಲಿ ಗಿದ್ಲಿ ಬಾಣ್ಲೆ ಈ ತರ ತಗೊಳಕ್ಕೆ, ಅದಕ್ಕೂ ಆ ವೆಚ್ಚನು ಕೊಟ್ಟು ತಲಾ 290 ರೂಪಾಯಿ ಬರೋ ತರ ಮಾಡ್ತಾರೆ. ಆಮೇಲೆ ಅಂಗವಿಕಲರು ಅವರು ಮಾಮೂಲಿ ಜನ ಮಾಡುವಂತದ್ದು, ಅದ್ರ ಅರ್ಧದಷ್ಟು ಕೆಲಸ ಮಾಡಿದ್ರೆ ಅವ್ರಿಗೂ ಪೂರ್ತಿ ಕೂಲಿ ಸಿಗ್ತದೆ. ಇಷ್ಟೇ ಎಷ್ಟ ನಾವ್ ತಗತ್ತೀವಲ್ಲ ಚೆನ್ನಾಗಿರೋ ರಾಷ್ಟ್ರೀಯ ಅವ್ರಿಗೂ ಕೊಟ್ಟಾರೆ ಐತೆ. ಹಂಗಾಗಿ ನಮ್ಮೂರ್ನಾಗೆ ಯಾರು ಕೆಲಸ ಇಲ್ಲದೆ ಖಾಲಿ ಕೈಯಲ್ಲಿ ಇರೋಂಗೆ ಇಲ್ಲ. ಅದೇ ಉದ್ಯೋಗ ಖಾತ್ರಿ ಯೋಜನೆ ಅಲ್ವಪ್ಪ, ಅದೆಲ್ಲ ನಮ್ಮ ಊರಲ್ಲಿ ಮಾಡೋರೆ, ಕೆಲವ್ರು ಮಾಡ್ತಾ ಇಲ್ಲ, ಕೆಲವ್ರು ಮಾಡ್ತಾವ್ರೆ. ರಾಜಣ್ಣ ಇರೋದ್ರಿಂದ ಎಲ್ಲ ಇವನೇ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟು. ನಂದು ಇನ್ನೊಂದು ಯೋಜನೆ, ಈಗೇನ್ ಟೈಮ್ ಆಯ್ತು ಕಮಲಕ್ಕ, ಈಗ ಶಂಕರಪ್ಪಂದು ಒಂದು ಯೋಜನೆ ಐತೆ, ಉದ್ಯೋಗ ಖಾತ್ರಿ ಯೋಜನೆ ಅಲ್ಲ ಅದು, ಅದು ಊಟ ಖಾತ್ರಿ ಯೋಜನೆ. ಮಾತಾಡಿದ್ರೆ ಕಮಲಕ್ಕ ಮನೇಲಿ ಒಂದಿಷ್ಟು ರೆಡಿ ಆಗಿರ್ತದೆ. ಈ ಇದ್ರದಾಗೆ ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳವಲ್ಲ ಅಲ್ಲೆಲ್ಲ ಈಗ ಇವ್ರೇನು ಹೊಸದಾಗಿ ಎಲ್ಲ ಆಗ್ತಾರಲ್ಲಪ್ಪ, ಕೃಷಿ ಬಜೆಟ್ ಏನೇನು ಹೇಳೋರಲ್ಲ, ಡಿಜಿಟಲೀಕರಣ ಮಾಡೋದು, ಡ್ರೋನ್ ಹಾಕೋದು, ಸಿರಿಧಾನ್ಯದು ಎಲ್ಲ, ಇವೆಲ್ಲಾನು ಕೃಷಿ ವಿಶ್ವವಿದ್ಯಾಲಯ ಕಲಿಯಕ್ ಹೋಯ್ತಾವಲ್ಲಪ್ಪ ಮಕ್ಕಳು, ತರಬೇತಿ ತಗೊಳಕ್ಕೆ ಕೃಷಿ BSc ಅಗ್ರಿನ ಎಂತದ್ದು ಮಾಡೋದಲ್ಲಪ್ಪ, ಅದರಲ್ಲಿ ಸೇರಿಸ್ತಾ ಇದಾರಂತೆ, ಎಲ್ಲ ಹೊಸ ಸಿಲೆಬಸ್ ಮಾಡ್ತಾ ಇದಾರಂತೆ. ನಿನಗೇನ್ ಬೇಕಿಲ್ಲ ಬಿಡು, ಈಗ ಈಗಲೂ ಹೋಗವು ಸೇರ್ಕೊಳಕ್ ಮುಂದಿನ ಪೀಳಿಗೆಗೆ ಕಪ್ಪ, ಈಗಿರೋರ್ಗೆ ಮುಂದಿನವ್ರಿಗೆ ಡ್ರೋನ್ ಏನೋ ಕಾಸ್ ಕೊಡ್ತಾನಂತೆ, ತಗೊಂಬಿಡು, ತಿಂಡಿ ಗಿಂಡಿ ತರ ಕಳಿಸ್ಬೇಡ ಕಣಪ್ಪ, ಕೆಲಸ ಮಾಡಿಸ್ಕೋದ್ರೆ. ಈಗ ನಾನೊಂದ್ ಹೇಳೋದು ರಾಜಣ್ಣ, ಈ ದ್ರೋಣ ತಗೊಳಣ, ದ್ರೋಣ ಅಲ್ವಪ್ಪ ಅದ್ರ ಹೆಸರು, ಒಳ್ಳೆ ದ್ರೋಣ ಆಗೋಯ್ತು ಅವಾಗಿಂದ ದ್ರೋಣ ದ್ರೋಣ ಅಂತಲೇ ಅಂದ್ರೆ ಆಯ್ತು ಎಂತ ಇವ್ ಸರಿಯಾಗಿ ಹೇಳ್ಕೊಡಪ್ಪ, ಡ್ರೋನ್ ಆ ಡ್ರೋನ ಒಂದ ತಕಳವು, ದುಡ್ಡು ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ನೀನ್ ಅದ್ ತಕೊಳ್ಳುವಾಗ ನೀನೇ ಕೆಲಸ ಮಾಡಿಯಾ ಇಲ್ಲ ಮಾಡಕ್ಕಿಲ್ವ ಹೇಳ್ಬಿಡು, ತರ್ಸ್ಬಿಡ್ತೀನಿ ರೋಬೋಟ್ ಅಲ್ಲಕ್ಕಪ್ಪ, ರೋಬೋಟ್ ತರ್ಸ್ಬಿಡ್ತೀನಿ ಜೊತೆಗೆ ಅಣ್ಣ ತರ್ಸ್ಲಿ ಬಿಡು, ನೀ ರೋಬೋಟ್ ಅಲ್ಲಿ ಅದಕ್ಕೇನಾರು ಒಂದ್ ಮಾಡ್ಬಿಡು, ಅದಂತ ನಮ್ ಜಮೀನ್ಗೆಲ್ಲ ಔಷಧಿ ಹಾಕ್ಲಿ. ಈಗ ಅದು ಡ್ರೋನ್ ಬರ್ಲಿ, ಆಮೇಲೆ ಗೊತ್ತಾಯ್ತದೆ ನಿಂಗೆ ಕತೆ ಅಂತ ತರ್ಸು ಮೊದ್ಲು. ಆಯ್ತು ಬಿಡು, ಏ ನಮ್ ಜಮೀನ್ ಕೆಲ್ಸಕ್ಕೆ ತರಿಸ್ತೇನೆ ತರ್ಸು, ಗ್ಯಾರಂಟಿ ನಾವ್ ಅಂತ ತಗೊಳ್ಳೋದ್ರಲ್ಲಿ ಬಹಳ ಇಷ್ಟ ನನಗೆ ಅಂತವೆಲ್ಲ. ಸುಬಣ್ಣ ಏನಪ್ಪ ಏನೋ ಒಳ್ಳೆ ನಿರ್ಧಾರ ತಗೊಂಡು ಈ ಊರಿಗೆ ಬಂದಿದ್ಯಾ, ಏನಪ್ಪ ಎಲ್ಲ ರಾಜಣ್ಣ ದಾರಿ ನನ್ಗೆ. ಈಗ ಏಮಣ್ಣವ್ರೆ ಏಮಣ ಕಿವಿ ಕೊಡ ಪಂಚೂರ, ಈಗ ಇಲ್ಲೇ ಉಳ್ಕೊಳ್ಳೋಣ ಇಲ್ಲ ತಿರ್ಗ ಸಿಟಿ ಗಿಟಿ ಅಂತ ಉಂಟ್ಬಿಟ್ಟಿಯಪ್ಪ. ನಾನು ಆಗ್ಲೇ ಹೇಳಿದ್ವಾ ಶಂಕರಣ್ಣ, ಒಂದ್ಸರಿ ವಾಪಸ್ ಭೂಮಿಗೆ ಬಂದ್ಮೇಲೆ ಮರಳಿ ಮಣ್ಣಿಗೆ ಅಂತ ಹೇಳ್ತಾರಲ್ಲ, ಪುನಃ ಭೂಮಿಗೆ ಬಂದ್ ಸೇರ್ಕೊಂಡ್ಮೇಲೆ ಇಲ್ಲೇ ತೀರ್ಮಾನ ಮಾಡ್ಬಿಟ್ಟಿದ್ದೇನೆ. ಯಾಕಂದ್ರೆ ಅಲ್ಲಿ ಹೋಗ್ಬಿಟ್ಟು ನಾ ಕಾಸು ಉಳಿಸ್ಕೊಳಕ್ ಆಗಿಲ್ಲ, ಇಲ್ಲೂ ನನ್ಗೆ ಉಳಿಯೋದ್ ಬೇಡ, ನೆಮ್ಮದಿಯಾಗಿ ಜೀವನ ಮಾಡೋದು ಸಾಕು. ಅಷ್ಟು ಮಾಡಪ್ಪ ನಿಜವ್ರು, ಒಳ್ಳೇದಾಯ್ತು ನೀ ಬಂದದ್ದು ಏಮಣ್ಣ. ಯೋಚನೆ ಮಾಡ್ಬೇಡ, ಮಧ್ಯ ಮಧ್ಯ ನಾಟಕ ಅಂತವಕ್ಕೆಲ್ಲ ನಮ್ ಶಂಕರಣ್ಣ ಕರ್ಕೊಂಡು. ಮೊದ್ಲು ಸಣ್ಣ ಹುಡುಗನಲ್ಲಿ ಮಾಡಿದ್ದ ಒಂದ ಪಾತ್ರ, ಬಾಲ್ ಪಾತ್ರ ಮಾಡಿದ್ದ ಒಂದ ಅಲ್ವಾ ಯಮಣ ಮಾಡಿದ್ದ, ಚೆನ್ನಾಗ್ ಮಾಡ್ತಾರೆ, ಅದೇನಿಲ್ಲ. ಈಗ ಬಂದದ್ ಒಳ್ಳೇದಾಯ್ತು ಬಿಡ ಊರಿಗೆ ನಮ್ಗೆ. ಆಮೇಲೆ ಇಲ್ಲಿ ಲಾಸ್ಟ್ ಅಲ್ಲಿ ಏನಾಯ್ತದೆ, ಕಾರ್ಯಕ್ರಮ ಮುಗಿದ್ಮೇಲೆ ನಮ್ ಕಮಲಕ್ನವ್ರದ್ದು ಸೇವೆ ಚೆನ್ನಾಗದೆ, ಏನಾರ ತಿಂಡಿ ಇದ್ದೇ ಇರ್ತದೆ, ಇದ್ ಮರ್ತ್ ಬುಟ್ಟಿಯ ಮೇಲೆ ಬುಟ್ಬುಟ್ಟಿ ಇದ ಊಟ ಕತ್ತರಿ ಯೋಜನೆ. ಕೊನೆಗೆ ಆ ಟೈಮ್ಗಾದ್ರೂ ಬಂದ್ಬಿಡು ತಿಂಡಿ ಕೊಡೋ ಟೈಮ್ಗೆ, ಆಗ್ಲಿಲ್ಲ ಅಂದ್ರೆ ನನ್ಗೆ ಊಟಕ್ಕೋಸ್ಕರನೇ ಬರೋಕೆ ನನ್ಗೆ ಟೈಮ್ ಆಗಾಕಿಲ್ಲ. ಈಗ ಬಂದಿದ್ದೇನೆ, ಇನ್ನು ಶುರು ಮಾಡ್ಕೋಬೇಕಾ ಇರೋದು ಬೇಕಾದಷ್ಟೇ ಕೆಲ್ಸಗಳು ಇರ್ತವೆ. ಈಗ ನೀನಾದ್ರೆ ರಾಜಣ್ಣ ಮೇಲೆ ಎತ್ತಾಕ್ಬಿಟ್ಟಿದ್ದೆ, ಊರಾಡ್ಕೊಂಡು ಇರ್ತಿದ್ದೆ, ನಾನೇ ಮಾಡ್ಬೇಕು. ಈಗ ಏನ್ ಗೊತ್ತಾ, ಪಂಚಾಯತಿಲಿ ಉದ್ಯೋಗ ಖಾತ್ರಿ ಯೋಜನೆ ಕಮಲಕ್ಕನ ನಟಿಲಿ ಊಟ ಖಾತ್ರಿ ಯೋಜನೆ. ಈಗ ನಾನು ಹೇಳೋದು, ಈಗ ರಾಜಣ್ಣ ನಿನ್ ಜೊತೆಗೆ ಸೇರ್ಬಿಟ್ಟ ಅಂದ್ಮೇಲೆ ಇನ್ನ ನಿಂದೆಲ್ಲ ಆದಂಗೆ ಕಂಡ್ಬಿಡು, ಎಲ್ಲ ಆದಂಗೆ. ನೀನೇನು ಕೆಲಸ ಮಾಡ್ಬೇಕು ಅನ್ಕೊಂಡಿದೀಯ ಅವೆಲ್ಲ ಆದಂಗೆ ನನ್ನ ಪ್ರಕಾರ. ಏನ್ ಕಂಬ ನಿನ್ಗೆ ನಿನ್ ಕೆಲಸ ಎಲ್ಲ ಏನಾಯ್ತದೆ? ಹೆಂಗ ಮಾಡ್ತಾನೆ ಕಪ್ಪ, ನಮ್ ರಾಜಣ್ಣ ಕಷ್ಟಪಟ್ಟು ಪಾಪ. ಕಮಲಕ್ಕ ಸಲಹೆ ತಗತೀನಿ ನಾನು, ಸ್ವಲ್ಪ ಅನುಭವಿಸ್ತಾ ಇಲ್ವಾ, ಸಲಹೆ ತಗತೀನಿ. ಹಿಂಗ್ ಮಾಡಿದ್ರೆ ಹಂಗೆ, ಹಂಗ್ ಮಾಡಿದ್ರೆ ಹಂಗೆ ಅಂತ. ಇನ್ನೇನು ನಾವೇ ಮಾಡ್ಬೇಕು ನಮ್ ಕೆಲಸವ. ಟೈಮ್ ಟೈಮ್ಗೆ ಹಂಗೆ ಕಿಚಾಯಿಸ್ತಾನೆ. ಬೆಳಗಿನ ಜಾವ 4 ಹವರ್ಗೆ ಎದ್ದೊಳ್ತೀನಿ ನಾನು, 8 ಗಂಟೆಗೆ ಎದ್ದೊಳ್ತಾನೆ ಅವನು. ನೀನು ಯೋಚನೆ ಮಾಡು. ಅವನೊಂದ್ ಏನೋ ರೋಬೋಟ್ ತರಿಸ್ತಾನಲ್ಲ, ಅದಕ್ಕೆ ನಾವು ಹೇಳ್ಕೊಟ್ ಬಿಡವ 4 ಹವರ್ಗೆ ಒದ್ ದೆಬ್ಬಿಸ್ಬಿಡಿ. ನಾನು ಸುಬ್ಬಣ್ಣ ರೋಬೋಟ್ ತಮಾಷೆ ಗಿಡದೆ ಅಂತವನ್ನೆಲ್ಲ ನಮ್ಮ ಹಳ್ಳಿ ಜನಗಳು ಇಷ್ಟನೇ ಪಡಕೆಲ್ಲ ಕಂಡ್ಬಿಡು. ಮೈ ಕೈ ಮುರಿದು ಕೆಲಸ ಮಾಡಕ್ಕೆ ಇಷ್ಟ ಪಡೋದು ಏನು ಗಾಯಮ್ಮಣ? ಕೆಲಸ ಅದೇ, ಹೊರಗಡೆ ಹೋಗ್ಬೇಕು. ನಾವೇನ್ ಇಲ್ಲಿ ಇದಾವ, ನಾವು ನಮ್ ಮನೆಗೆ ಹೋಗ್ಬೇಕಣ. ಏನೋ ಒಂಚೂರು ಒಳಗೆ ಕಾಫಿ ಏನೋ ಮಾಡಿದೀನಿ ತತ್ತೀನಿ ಅಂತ ಹೋಗೈತೆ. ಈಗ ಉಳ್ಕೊಂಡು ಹೊಂಟ್ಬಿಡ್ತೀನಿ ನಾನು. ಬರೀ ಕಾಫಿ ಅಲ್ಲ, ಉಣ್ಕೊಂಡು ಹೋಗೋರಂತೆ ಇರಿವಸಿ. ಕಮಲಕ್ಕ ಇನ್ ವಾರ 3 ಸೀಟ್ ಜೊತೆಗೆ ಇನ್ನೊಂದು 4ನೇ ಸೀಟು ಗ್ಯಾರಂಟಿ ಬರ್ತದೆ. ಜಾಸ್ತಿನೇ ಮಾಡಿದ್ರು ಆಗ್ಲಿ ಕಣ್ಣಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ, ಎಸ್ ಸಿ ಹೇಮಕುಮಾರ್ ಹಾಗೂ ಎಸ್ ಸುಬ್ರಹ್ಮಣ್ಯ. ಎಲ್ಲಿ ಹೊಂಟಾರಿ ಇವರು? ಸಿದ್ದಣ್ಣ ಯಾವ ಕಡೆಪ್ಪ? ಗ್ರಾಮ ಪಂಚಾಯತಿ ಕಡೆಗೆ. ನಾನು ಗ್ರಾಮ ಪಂಚಾಯತಿ ಹೊಂಟೀನಿ. ಏನ, ನಾನು ಪಂಚಾಯತಿ ಕಡೆ ಹೊಂಟೀನಿ. ಇದೇನಿದು, ಎಲ್ಲಾರು ಗ್ರಾಮ ಪಂಚಾಯತಿ ಕಡೆ ಹೊಂಟಾರಲ್ಲ. ಬುಡಣ್ಣ ಇಲ್ಲಿ ಕುಂತ ಏನ್ ಮಾಡ್ತಿ? ನೀನು ನಡಿ. ಯಾಕ, ರೊಕ್ಕ ಹಂಚ್ತಾರೇನು ಪಂಚಾಯತ್ಯಾಗ? ಹೌದು, ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಶುರು ಆಗ್ಯದ. ಕೂಲಿ ಕೆಲ್ಸ ಕೊಡ್ತಾರ, ನಡಿಯೋ. ಎಂತ ಬಂಗಾರದಂತ ಸುದ್ದಿ ಹೇಳಿದ್ಯೋ, ನಡಿ ಬಂದೆ. ನರೇಗಾ ಯೋಜನೆ ಅಡಿ ಕೂಲಿ ಕೆಲಸ ಮಾಡಲು ಇಂದೇ ಜಾಬ್ ಕಾರ್ಡ್ ಮಾಡಿಸಿ. ಇದಕ್ಕಾಗಿ ಬ್ಯಾಂಕ್ ಖಾತೆ ಮತ್ತು ಅದೇ ಗ್ರಾಮದಲ್ಲಿ ವಾಸಿಸುತ್ತಿರುವ ಬಗ್ಗೆ ಪುರಾವೆ ಒದಗಿಸಬೇಕು. ಜಾಬ್ ಕಾರ್ಡ್ ಇರುವವರಿಗೆ 100 ದಿನ ಕೂಲಿ ಕೆಲಸ ಖಚಿತ. ಗಂಡು ಹೆಣ್ಣಿಗೆ ಸಮಾನ ಕೂಲಿ. ದಿನಕ್ಕೆ 275 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರಲಿದೆ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1-800-458-6666. ಇದು ಮಂಡ್ಯ ಜಿಲ್ಲಾ ಪಂಚಾಯತ್ ಪ್ರಕಟಣೆ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಫೆಬ್ರವರಿ 21 ಸೋಮವಾರದಿಂದ ಫೆಬ್ರವರಿ 25 ಶುಕ್ರವಾರದವರೆಗೆ ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಏರ್ಪಡಿಸಲಾಗಿದ್ದ ಬಾನುಲಿ ರೈತ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕ ಸರ್ಕಾರದ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾದ ರೈತ ಮಹಿಳೆ ಹಾಗೂ ರೈತರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. ಫೆಬ್ರವರಿ 21 ಕೆಆರ್ ನಗರ ತಾಲೂಕು ಮಿರ್ಲೆ ಹೋಬಳಿ ಹನುಮನಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಇಂದಿರಮ್ಮ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ. ಈ ಮಾತುಕತೆಯ ಮುಂದುವರೆದ ಭಾಗ ಫೆಬ್ರವರಿ 22 ಮಂಗಳವಾರ. ಅಡಿಕೆ ಬೆಳೆಸಿದೀವಿ, 5 ತೆಂಗನ್ ಬೆಳೆಸಿದೀವಿ, 120 ತೆಂಗಿನ ಮರ ಐತೆ. ಅಡಿಕೆ ಇವಾಗ 600 ಅಡಿಕೆ ಐತೆ. ಈ ವರ್ಷನೂ 500 ಅಡಿಕೆ ಸಸಿ ನೆಟ್ಟಿದೀವಿ. ಯಾಕೆಂದ್ರೆ ಅಡಿಕೆಯಿಂದ ತುಂಬಾ ಲಾಭ ಸಿಕ್ತು ಈಗ 2ನೇ ವರ್ಷದಿಂದ ಅಂತ ಹೇಳಿ ಅಡಿಕೆನೂ ಬೆಳೆಸಿದೀವಿ. ಅಂದ್ರೆ ತೆಂಗಿನ ಮಧ್ಯ ಅಡಿಕೆ? ತೆಂಗಿನ ಮಧ್ಯ ಅಲ್ಲ, ತೆಂಗೆ ಬೇರೆ ಸಪರೇಟು, ಅಡಿಕೆನೆ ಬೇರೆ ಸಪರೇಟ್ ಹಾಕಿದೀವಿ. ಅಡಿಕೆ ಹೊಲದ ಅಡಿಕೆ ತೋಟಕ್ಕೆ ಸುತ್ತ ತೆಂಗಿನ ಮರ ಹಾಕಿದೀವಿ. ಫೆಬ್ರವರಿ 23 ಮೈಸೂರು ತಾಲೂಕು ಜಯಪುರ ಹೋಬಳಿ ತಳೂರಿನ ಪ್ರಗತಿಪರ ಕೃಷಿಕ ಎಸ್ ಸೋಮಶೇಖರ್. ನಾವು ಮುಖ್ಯವಾಗಿ ಚಿಕ್ಕಂದಿನಿಂದ ರೈತ ಕುಟುಂಬವೊಂದರಲ್ಲಿ ಹುಟ್ಟು ಬಂದಿದ್ದರಿಂದ ನಾವು ಹೆಚ್ಚಾಗಿ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಹಸಿರೆಲೆ ಗೊಬ್ಬರಗಳು ಜೊತೆಗೆ ಕೆರೆಗೋಡು ಅವುಗಳನ್ನ ಭೂಮಿಯೊಳಗೆ ಸೇರಿಸೋದು ಮತ್ತು ಎಚ್ಡಿಕೋಟೆ ತಾಲೂಕು ಸೊಳ್ಳೇಪುರ ಪುನರ್ವಸತಿ ಕೇಂದ್ರದ ಪ್ರಗತಿಪರ ಕೃಷಿಕ ವಿಜಯ್ ಅವರೊಂದಿಗಿನ ಮಾತುಕತೆ. ನಾವು ಫಸ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಡೆ ಕಾಡು ಒಳಗಡೆ ವಾಸ ಮಾಡ್ತಾ ಇದ್ದೀವಿ 2006-2005 ಆ ಟೈಮಲ್ಲೆಲ್ಲ. ಕಾರಾಪುರ ನಿಮಗೆ ಗೊತ್ತಿದೆ, ಈ ಕಾಕನಕೋಟೆ ಕಾಡು, ಅಲ್ಲಿ ವಾಸವಾಗಿದ್ದು. ಅಲ್ಲಿಂದ 2007 ನಮ್ಮನ್ನ ಸಿಫ್ಟೆಡ್ ಮಾಡಿದ್ರು ಈ ಸೊಳ್ಳಾಪುರ ಅನ್ನೋ ಗ್ರಾಮಕ್ಕೆ. ಅಲ್ಲಿ ಸರ್ಕಾರದಿಂದ 3 ಎಕರೆ ಜಮೀನು ಮತ್ತೆ ಒಂದು ಮನೆ ನಮ್ಮ ತಂದೆಯವರ ಹೆಸರು ಸಿಕ್ತು. ಫೆಬ್ರವರಿ 24 ಗುರುವಾರ ಎಚ್ಡಿಕೋಟೆ ತಾಲೂಕು ಹಂಪಾಪುರ ಹೋಬಳಿ ಹಾಲನಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಸುರೇಶ್ ದೇವಾಂಗ್. ಎಲ್ಲವೂ ಆರ್ಗ್ಯಾನಿಕ್, ಸುಮ್ಮನೆ ಆರ್ಗ್ಯಾನಿಕ್ ಅಂತ ಮಾತಾಡೋದಲ್ಲ, ಪರಿಸರ ವಿರುದ್ಧ ಹೋಗದೆ ಮನುಷ್ಯನೂ ಬದುಕಬೇಕು, ಪ್ರಾಣಿಗಳು ಬದುಕಬೇಕು, ಪಕ್ಷಿಗಳು ಬದುಕಬೇಕು, ನಾವು ಬದುಕಬೇಕು, ಮತ್ತು ಪ್ರತಿಯೊಬ್ಬರೂ ಚೆನ್ನಾಗಿ ಆರೋಗ್ಯ ಬರಬೇಕು. ಅಂದರೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಆಹಾರ ಚೆನ್ನಾಗಿರ್ಬೇಕು. ಆಹಾರ ಎಲ್ಲಿಂದ ಬರೋಕ್ಕೆ ಸಾಧ್ಯ? ಕಂಪ್ಯೂಟರ್ ಅಲ್ಲ, ಇಂಟರ್ನೆಟ್ ಅಲ್ಲ, ಸೊ ಅದು ಮಣ್ಣಿನಿಂದಲೇ. ಮಣ್ಣು ಆರೋಗ್ಯವಿದ್ದರೆ ಎಲ್ಲದೂ ಆರೋಗ್ಯ. ಫೆಬ್ರವರಿ 25 ಶುಕ್ರವಾರ ಮೈಸೂರು ತಾಲೂಕು ಜಯಪುರ ಹೋಬಳಿ ಗೋಪಾಲಪುರದಲ್ಲಿ ಹೈನುಗಾರಿಕೆಯಲ್ಲಿ ನಿರತರಾಗಿರುವ ಸಿ ದಿಲೀಪ್. ಸೊ ಹೈನುಗಾರಿಕೆ ಶುರು ಮಾಡಿದ ಒಂದೇ ಉದ್ದೇಶ, ಪ್ರತಿಯೊಂದು ಫೀಲ್ಡ್ ಅಲ್ಲೂ ಕೂಡ ಕಾಂಪಿಟೇಷನ್ ಅನ್ನೋದು ಇದಿರುತ್ತೆ, ಬಟ್ ಈ ಒಂದು ಫೀಲ್ಡ್ ಅಲ್ಲಿ ಕಾಂಪಿಟೇಷನ್ ಕೊಡ್ಲಿಕ್ಕಾಗಲ್ಲ. ಅವ್ರು ಏನು ಒಂದು ಅಚೀವ್ಮೆಂಟ್ ಮಾಡ್ತಾರೆ ಅದು ಅವ್ರಿಗೆ ಅದ್ ತಕ್ಕಂತೆ ಪ್ರತಿಫಲ ಸಿಗುತ್ತೆ. ಸೊ ಹಾಗಾಗಿ ನಾನು ಹೈನುಗಾರಿಕೆನ ಸೆಲೆಕ್ಟ್ ಮಾಡಿಕೊಂಡೆ. ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ಉದ್ಯಮ ನಡೆಸುತ್ತಿರುವ ಎಚ್ಡಿಕೋಟೆ ತಾಲೂಕಿನ ಸಿ ಮಿಲ್ ನಾಗರಾಜು. ಸಿರಿಧಾನ್ಯಗಳು ಗಮನ ಸೆಳೆದಿದ್ದು ಸರ್, ನನ್ನ ತಾಯಿ 6 ವರ್ಷ ಇದ್ದಾಗಲೇ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗ್ತಾರೆ. ಅವಾಗ ಮನುಷ್ಯನಿಗೆ ಏನಕ್ಕೆ ಕಾಯಿಲೆಗಳು ಬರ್ತದೆ, ಕಾಯಿಲೆ ಬರೋಕ್ಕೆ ಕಾರಣ ಏನು ಅಂತ ನಾನು ಮಾಹಿತಿಗಳನ್ನ ಕಲೆ ಹಾಕಿದಾಗ ಬದಲಾದ ಆಹಾರ ಪದ್ಧತಿ ಅಂತ ಗೊತ್ತಾಯಿತು. ಅಂದಿನ ದಿನಗಳಲ್ಲಿ ಮನುಷ್ಯನಿಗೆ ಯಾವುದೇ ಕಾಯಿಲೆ ಬರ್ತಿರಲಿಲ್ಲ. ಇವತ್ತು ಪ್ರತಿದಿನ